ಯಮಣ್ಣ. ಸುಬ್ಬಣ್ಣ. ಅಲ್ಲ ಇದೇನಿದು, ನೀನು ಚಂದ್ರಣ್ಣ ಒಟ್ಟಿಗೆ ಬಂದ್ರಿ. ನೀ ನೋಡಿದ್ರೆ ಈಗ ಯಾರನ್ನೋ ಹುಡುಕ್ತಾ ನಿಂತಿದ್ದಿ, ಇವನ್ಯಾಕೋ ಗಪ್ಪು ಅಲ್ಲ ಕೂತವನಲ್ಲ, ಏನ್ ಸಮಾಚಾರ? ಏ ಏನಿಲ್ಲ ಚಂದ್ರಣ್ಣ, ಒಂದು ಒಳ್ಳೆ ಚೆನ್ನಾಗಿರೋ ಕರವನ್ನ ಸಹ ಬೇಕಂತ ನಾನು ತಂದಿದ್ನಲ್ಲ, ನೋಡ್ಕೊಬಿಟ್ಟವನೆ. ನಂದು ಒಂದ್ ಹಸ ಎರಡಾಯ್ತು, ಎರಡು ಮೂರಾಗೋದಿಗೆ ಅವನಿಗೂ ಈಗ ಕರಾವ್ ಮಾಡಿ ಒಂದು ಒಳ್ಳೆ ಆದಾಯ ಮಾಡ್ಬೇಕು, ಮನೆ ಮೇಲೆ ಮನೆ ಕಟ್ಟಬೇಕು ಅಂತ ಆಸೆ ಬಂದ್ಬಿಟ್ಟದೆ. ಅಲ್ಲ ಕಣಪ್ಪ, ನೀನು ಎರಡು ಮೂರಾಗಿದ್ ಸರಿ, ಮೂರಾಗಿದ್ದೀಗ ಪುನಃ ಸೊನ್ನೆಗ್ ಬಂದಿದೆಯಲ್ಲ, ಅದು ಗೊತ್ತಾಗ್ಲಿಲ್ವಾ? ಅಯ್ಯೋ ಏನ್ ಮಾಡೋದು, ಈ ಕಾಯಿಲೆ ಅವು ಇವು ಬರ್ತಾವಲ್ಲ, ಅದ್ ಏನೋ ಒಂದಿಷ್ಟು ದುಡಿತಾ ಇದ್ದೆ, ಈಗ ಒಂದ್ ಸ್ವಲ್ಪ ನಿಂತೋದೆ, ಆದ್ರ ಹೊಸ ಏನಾಗಿಲ್ಲ, ಆದ್ರೂ ಸ್ವಲ್ಪ ಕರಾವ್ ಕಡಿಮೆ ಆಗ್ಬಿಟ್ಟದೆ. ಏನೋ ನಾವು ಸುಮ್ಮನೆ ಏನೇನೋ ಮಾಡೋದು ಮಾಡ್ಕೊಬಿಡ್ತೀವಲ್ಲ, ಏನೋ ಹೊಸ ಅಲ್ಲಿ ಇಲ್ಲಿ ಹಾಸ್ಪಿಟ್ಲು ಡಾಕ್ಟ್ರು ಇಟ್ರು ಅಂತ ತೋರಿಸಿದ್ರೆ ಆಗಿರೋದು. ಚಂದ್ರಣ್ಣನ್ಗೂ ಹೊಸ ಬೇಕಂತ, ಯಾವ ದಿಕ್ಕಲ್ಲಿ ಸಿಕ್ಕೋದು ಎಂತ ಈಗ? ಕಮಲಕ್ಕ, ಇವರಿಬ್ಬರಿಗೆ ಹೆಂಗೆ ಅಂದ್ರೆ, ಜಾತ್ರೆಗೆ ಹೋಗಕ್ಕೆ ನಾಲ್ಕು ದಿನ ತಿರ್ಕೊಂಬರಕ್ಕೆ ಒಂದು ನೆಪ ಬೇಕು. ಅಲ್ಲಿ ಕುರಿ ತಂದಾಯ್ತು, ಕುರಿ ತಂದಾಯ್ತು, ಕೋಳಿ ತಂದಾಯ್ತು, ರೇಷ್ಮೆ ಮಾಡಾಯ್ತು, ಈಗ ಹಸು ತರ ಆಟ ಇದು. ಸುಬ್ಬಣ್ಣ, ನೀನ್ ಅದನ್ ಮಾಡಿದ ಏನ್ ಅನ್ಕೊಂಡು ನಮ್ಮ ಮೇಲೆ ಹಿಂಗ ಹೇಳಿದ್ರೆ ಅದು ಅಲ್ಲ ಕಣಪ್ಪ. ದೇವ್ರು ನೆಚ್ಚದನ ಇರು ಹೊಸಿಯ, ನಮ್ ಏಮಣ್ಣ ಅದೇನೋ ಹೇಳ್ತಿದ್ದ, ಇವನು ಒಂದೆರಡು ಎತ್ತ ತಂದು ಬಿಟ್ಟಮ್ಮ, ಮನೆ ಮಠ ಚೆನ್ನಾಗಿ ಕಟ್ಟಿಸ್ಕೊಳಮ್ಮ ಅಂತ ಅನ್ಕೊಂಡ್ಬಿಟ್ಟವನೆ ಅಂತ. ಎತ್ತಲ್ಲ ಕನ್ಸಕ್ ಚಂದ್ರಣ್ಣ, ಹಸುಗಳು ಹಸುಗಳ ಎತ್ತಕ ಬಂದ ಹಾಲು ಕರ್ದಿ ಹಸು ತಂದ್ಬಿಟ್ರೆ ಮನೆ ಕಟ್ಟಕಾಯ್ತದ? ನಾನು ಎತ್ತು ತಗೋಬೇಕು, ಅದ್ರ ಜೊತೆಗೆ ಹಸುನು ತತ್ತೀನಿ ಕಣ. ಈಗ ಅದೇನೋ ಮನೆ ಮಠ ಜೋರಾಗಿ ಕಟ್ಟಿಸ್ಕೋಬೇಕು ಅಂತ ಹೇಳ್ತಿದ್ದಲ್ಲಪ್ಪ, ನೀನೇನೋ ಜೇಬ್ ತುಂಬಾ ದುಡ್ಡನ್ನ ಇಟ್ಕೊಂಡ ಓಡಾಡಮ್ಮ ನೀನು. ಏನು ಗರೀಬ್ ಶರ್ಟ್ ಹಾಕೊಂಬಿಟ್ಟಮ್ಮ, ಜೇಬಲ್ಲಿ 500 ರೂಪಾಯಿ ನೋಟ್ನ ಹಾಕೊಂಬಿಟ್ಟು ಎಲ್ಲಾರು ನೋಡ್ಲಿ ಅನ್ಬಿಟ್ಟು ತಿರುಗಾಡ್ತಿದ್ದ. ಈಗ ವಸಿ ತಡಿಯಪ್ಪ. ಏಮಣ್ಣ, ಅಲ್ಲೊಂದು ಕುರ್ಚಿ ಆಯ್ತಲ್ಲ ವಸಿ ತಗಲ್ಲಿ, ಸಾಬ್ರೆ ವಸಿ ಈ ಕಡೆ ಬನ್ನಿ. ಬರ್ತಾ ಬಿಟ್ಟ ನೋಡು ಸುಬ್ಬಣ್ಣ, ನಮ್ಮ ಪಾಡ ನಮ್ಮ ಮಾತೆ ಹೆಚ್ಚಾಗೋಯ್ತು, ಬಂದಿರೋರು ಅತಿಥಿಗಳು ಯಾರು ಈಗ ಚೇರ್ ತಗ ಹೇಳ್ತೀನಲ್ಲಿ ತಗ ಸುಬ್ರೆ ಬನ್ನಿ ಇಲ್ಲಿ ಕುತ್ಕೊಳ್ಳಿ. ತಡಿಯವಾಗಿ ಅತಿಥಿ ಬಂದವ್ರೆ, ನೀನೊಳ್ಳೆ ಕತೆ ಆಯ್ತು. ಇವರು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಮುಖ್ಯ ಪಶು ವೈದ್ಯಾಧಿಕಾರಿಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಯಮಣ್ಣವ್ರಿಗೆ. ನಮಸ್ಕಾರ ಮಲ್ಲಿಕಾರ್ಜುನಪ್ಪ. ನಮಸ್ಕಾರ ಚಂದ್ರಪ್ಪನವ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ಕಮಲಕ್ಕ ಅವ್ರಿಗೆ. ಸುಬ್ಬಣ್ಣ, ಇದೇ ನಮ್ಮ ಮಲ್ಲಿಕಾರ್ಜುನಪ್ಪ ನಮ್ ಕಾಡವ್ರ ತರನೇ ಮಾತಾಡ್ತಾವ್ರಲ್ಲ. ಅವರು ನಿಮ್ ಕಾಡವ್ರ. ಈ ನರಸೀಪುರ, ಈ ಕೊಳಗಾಲ, ಈ ಚಾಮರಾಜನಗರ ಎಲ್ಲ ಒಂದೇ ಕಾಡಲ್ವಪ್ಪ, ಭಾಷೆ ನೋಡಿದ್ಯಾ ಹೆಂಗ ಆಡ್ತಾರೆ ಅಂತ? ನಾವು ಮೂಗೂರ್ನಂತ ಕಳಿ. ಅಯ್ಯೋ ಸೂವಿಯಂತಿದ್ದಂಗೆ ರಾಗ ಯಾವ್ದು ಅಂತ ಕೇಳಿ. ನಾವು ನಿಮ್ಮೂರ್ ಕಡೆಯವರೇ, ಮೂಗೂರ್ನವ್ರು ಚಂದ್ರಣ್ಣ. ಧನಿ ನೋಡಪ್ಪ, ಅದ ಹೆಂಗದ ಚಂದ್ರಣ್ಣ, ಅವ್ರಿಗೂ ಸ್ವಲ್ಪ ಹೇಳಕ್ ಬಿಟ್ರು ತಾನೇ ಏನಾರು ಹೇಳೋರು. ಈಗ ಸ್ವಾಮಿ, ನೀವು ಬಂದಿದ್ದು ಒಳ್ಳೇದಾಯ್ತು, ನೀವು ಬಂದಿದ್ದು ಬೇರೆ ಕೆಲಸಕ್ಕೆ ಇರ್ಲಿ. ಈಗ ಇವನವನಲ್ಲ ಚಂದ್ರಣ್ಣ, ಅದೇ ನಿಮ್ ಕಾಡವನೆ. ಅದೇನು ನಿಮ್ ಕಾಡ, ನಿಮ್ ಊರ ಏನಪ್ಪ ಅದ? ನಿಮ್ ಕಾಡವನೆ ತಪ್ಪಿಸ್ಕೊಂಡ್ ಬಂದವನಲ್ಲ, ಈಗೇನು ಹಸು ಪಾಲನೆ ಮಾಡ್ತೀನಿ ಅಂತ ಹೋಯ್ತವನೆ. ವಸಿ ಅದೇನು ಬುದ್ಧಿ ಹೇಳ್ತಿರೋ, ಮಾಡು ಅಂತಿರೋ, ಬೇಡ ಅಂತಿರೋ, ವಸಿ ನೀವೇ ಹೇಳಿ. ಹಸು ತಕೊಳ್ಳೋದೇನ ಸರಿ ಚಂದ್ರಣ್ಣ, ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬೇಕು. ಸುಮ್ಮನೆ ಹಂಗೆ ತಕೊಬಂದು ಕಟ್ಕೊಬಿಟ್ಟು ಏಮಣ್ಣ ಹೇಳಿದ್ರಲ್ಲ, ಆ ಥರ ಕೈ ಸುಟ್ಕೊಳ್ಳೋ ವ್ಯವಹಾರ ಮಾಡ್ಕೋಬೇಡಿ. ಏಮಣ್ಣ ಹಂಗೆ ಹೇಳಿಲ್ಲ, ಕೈ ಸುಟ್ಕೊಂಡಿದ್ದು ಸೊನ್ನೆ ಆಯ್ತು ಅಂತ ನೀವೇ ಹೇಳಿದ್ರಲ್ಲ. ಹೇಳೋದಷ್ಟೇ, ಅವನು ಹೇಳಕ್ಕಿಲ್ಲ. ಮನೆ ಕಟ್ಸ್ಕೋಬೋದು, ಎರಡು ಹಸು ಕಟ್ಕೊಂಡು ಜೀವನನೂ ಮಾಡ್ಬೋದು ಚಂದ್ರಣ್ಣ, ಆದರೆ ಅದ್ರ ಬಗ್ಗೆ ತಿಳುವಳಿಕೆ ಜ್ಞಾನ ಮುಖ್ಯ. ಈ ಹಸು ತಗೋಬೇಕಾದ್ರೆ ಹೆಂಗ್ ತಗೋಬೇಕು, ತೆನೆ ಹಸ ತಗೋಬೇಕಾ, ಕರಿ ಹಸ ತಗೋಬೇಕಾ, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬೇಕು. ಈ ತೆನೆ ಹಸು ಏನಾದರೂ ತಗೊಂಬಂದ್ರೆ ಅದು ಯಾವ ವಯಸ್ಸಿನದು, ಎಷ್ಟು ತಿಂಗಳದು? ಆಮೇಲೆ ಈಗ ಹಳ್ಳಿಗಳ ಕಡೆ ಜನ ಭಾಳ ಬುದ್ಧಿವಂತರಾಗ್ಬಿಟ್ಟವ್ರೆ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಚಂದ್ರಣ್ಣ ಮುಂದಿನ ವಾರ ಈ ಕತ್ತೆ ಅಂತ, ಆದರೆ ಕೊಡೋದು ಮಾತ್ರ 2 ತಿಂಗಳು ಹಿಂದಿನ ಡೇಟು. ಆ ಡೇಟ್ನ ನೀವು ನಮ್ಕ ತಗೊಂಬಂದ್ಬಿಟ್ರೆ ಸುಮ್ ಸಾಕ್ತಾನೆ ಇರ್ಬೇಕು, ನಿಮ್ ಕೈನಿಂದ 8,000 ಕೈ ಬಿಡೋಯ್ತವೆ. ಈಗ ಹಾಗಾದ್ರೆ ನಾನು ಹಸನ ತರಕ್ ಹೋಗ್ಬೇಕಾರೆ ಮಲ್ಲಿಕಾರ್ಜುನಪ್ಪ ನಿನ್ನು ಕರ್ಕೊಂಡು ಹೋಗ್ಬೇಕು. ಹಂಗಾರೆ ಏನಾದ್ರೂ ಅದ್ರದ್ದು ಫಲ ಚೆಕ್ ಮಾಡಿ ಇಷ್ಟು ತಿಂಗಳು ಆಗದೆ ಅಂತ ತಿಳ್ಕೊಬೇಕು ಅಂದ್ರೆ ಒಳ್ಳೆ ನಿಮ್ಗೆ ನಂಬಿಕಸ್ತ ಡಾಕ್ಟರ್ನೇ ಜೊತೆ ಕರ್ಕೋಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅವರು, ಯಾರ್ದೋ ಇನ್ಸ್ಪೆಕ್ಟರ್ದು ತೋರಿಸ್ಬಿಟ್ಟು ಅವ್ರು ಹೇಳೋರೆ ನೋಡಿ ಅಂತ ಅಂದ್ಬಿಟ್ಟು ನಿಮಗೆ ಕೊಟ್ಬಿಡ್ತಾರೆ. ಆಮೇಲೆ ಡೇಟು ಕರೆಕ್ಟಾಗಿ ಕೊಡಲ್ರು, ಇದು ಸರ್ವೇ ಸಹಜ. ನೀವು ಬೇಕಾದ್ರೆ ನೋಡಿ, ಹಳ್ಳಿಗಳ ಕಡೆ ಹಸು ಕೊಡಬೇಕಾದ್ರೆ ಅವರು ಯಾವುದೇ ಕಾರಣಕ್ಕೂ ಕರೆಕ್ಟ್ ಡೇಟ್ನ ಕೊಡೋದಿಲ್ಲ. ಒಂಬತ್ತು ತಿಂಗಳು ಅಂತ ಹೇಳಿ ಕೊಟ್ಟಿರ್ತಾರೆ, ಅದು ಏಳು ತಿಂಗಳು ಆಗಿರುತ್ತೆ. ನೀವು ತಗೊಂಬಂದು ಅದಕ್ಕೆ ತಿಂಡಿ ಕೊಟ್ಟು ಹುಲ್ಲಾಕಿ ಎರಡು ತಿಂಗಳು ಸಾಕಿ ಕೈಯಿಂದ ಒಂದು 8,000-10,000 ಖರ್ಚು ಮಾಡಿ ಕರು ಈಸ ತನಕ ಆ ಹೊಸ 40,000 ಕೊಟ್ಟು ತಗೊಂಬಂದೆ, ಮೇಲೆ ಬೇರೆ ಒಂದು 10,000 ಆಯ್ತಲ್ಲಪ್ಪ ಅಂತ ಯೋಚನೆ ಮಾಡುವಂಗಾಯ್ತದೆ. ಹಂಗಾಗಿ ತೆನೆಸ ತಗೊಬರ್ಬೇಕಾದ್ರೆ ನೋಡಿಸಿ ತಗೊಬರ್ಬೇಕು. ಆಮೇಲೆ ತೆನೆಸುನಲ್ಲಿ 4 ತೊಟ್ಟು ಸರಿಯಾಗಿ ಸ್ವರ್ತ್ಕೊಂಡಿದ್ದಾವ, ಯಾವ್ದಾದ್ರು ಒಂದು ತೊಟ್ಟು ಮೇಲೆ ಎತ್ಕೊಂಡಿದ್ದ, ಅದನ್ನೆಲ್ಲ ಗಮನಿಸಿ ತಗೊಬರ್ಬೇಕು. ಯಾಕೆ ಅಂತಂದರೆ ಹಸುವಿನಲ್ಲಿ ಒಂದು ಆದಾಯ ತಗೋಬೇಕು ಅಂತಂದರೆ 4 ತೊಟ್ಟು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಚೆನ್ನಾಗಿ 4 ತೊಟ್ಟಲ್ಲೂ ಸಹ ಸಮ ಪ್ರಮಾಣದಲ್ಲಿ ಹಾಲು ಬರಬೇಕು. ಏನಾದ್ರೂ ಕೆಚ್ಚಲುಭಾವ ಆಗಿದ ಪಕ್ಷದಲ್ಲಿ 3 ತೊಟ್ಟಲ್ಲಿ ಬರ್ತಿರುತ್ತೆ, 1 ತೊಟ್ಟಲ್ಲಿ ಬರೋಕಿಲ್ಲ, ಏನು ಮಾಡಿದಿರಪ್ಪ ಅವಾಗ ಸಮಸ್ಯೆ ಆಗುತ್ತೆ. ಹಂಗಾಗಿ ಅದನ್ನೆಲ್ಲ ನೋಡಿ ತಗೊಂಬರ್ಬೇಕು. ಆಮೇಲೆ ಸರಿಯಾಗಿ ರೀತಿಯಲ್ಲಿ ಅದಕ್ಕೆ ಪಾಲನೆ ಪೋಷಣೆ ಮಾಡಬೇಕು. ಯಾಕೆ ಅಂತಂದರೆ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ಹಾಲು ಕರಿಬೇಕಾದ್ರೆ ಮಾತ್ರ ಹಸು ತಿಂಡಿ ಕೊಡಬೇಕು, ತೆನಾಸೇನ ಹಾಲು ಕರೆದ ಯಾಕೆ ಕೊಡ್ಬೇಕು ಬಿಡು ಅಂತ ಸುಮ್ಮನಿರ್ತಾರೆ. ಆದರೆ 7 ತಿಂಗಳಿಂದ 9 ತಿಂಗಳು ಹಾಲು ನಿಲ್ಸಿರೋ ಟೈಮಲ್ಲಿ ಕರೆಕ್ಟಾಗಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿ ಒಳ್ಳೆ ತಿಂಡಿ ಕೊಟ್ಟರೆ ಮಾತ್ರ ಅದು ಚೆನ್ನಾಗಿ ಮೈದುಮ್ಕೊಂಡು ಮುಂದಿನ ಕರಾವಿಗೆ ಪ್ರಿಪೇರ್ ಆಗಿ ಒಳ್ಳೆ ಹಾಲು ಕರೀಲಿಕ್ಕೆ ಸಾಧ್ಯ. ಏನಾದ್ರೂ ಆ ತೊಟ್ಟಲ್ಲೋ ಇನ್ನೊಂದ್ರಲ್ಲೋ ಏನಾದರೂ ಸ್ವರ್ತ್ಕೊಂಡು ಕಡಿಮೆ ಆಗಿದ್ರೆ ಅಥವಾ ಗಂಟುಗಳ ಥರ ಇದ್ದರೆ ಏನಾದ್ರೂ ತೊಟ್ಟು ಮೇಲೆತ್ಕೊಂಡಿದ್ರೆ ಬಾವ ಆಗಿದ್ರೆ ಅದಕ್ಕೆ ಈ ಒಂದು 7 ತಿಂಗಳಿಂದ 9 ತಿಂಗಳು ನಾವೇನು ಡ್ರೈ ಪೀರಿಯಡ್ ಅಂತ ಕರಿತೀವಿ ಅದರಲ್ಲಿ ಔಷಧೋಪಚಾರ ಮಾಡಿಸ್ಬೇಕು. ಹಾಗಾದರೆ ಮಾತ್ರ ನಿಮಗೆ ಮುಂದಿನ ಕರಾವಿಗೆ ಹೊಸ ಪ್ರಿಪೇರ್ ಆಗ್ತದೆ, ಒಳ್ಳೆ ಹಾಲು ಕರು ಕೊಡ್ತದೆ, ನಿಮಗೆ ಒಳ್ಳೆ ಹೈನುಗಾರಿಕೆ ಲಾಭದಾಯಕ ಅನ್ಸುತ್ತೆ, ಇಲ್ಲ ಅಂದರೆ ಕೈ ಸುಟ್ಕೋಬೇಕಾಗ್ತದೆ. ಚಂದ್ರ ಮಲ್ಲಿಕಾರ್ಜುನಪ್ಪ, ಈಗ ತೆನೆ ಹಸು ತಕೊಂಬತ್ತೀಮಿ ಅಂತನ್ನು, ಈಗ ಅದೇ ತಿಂಡಿ ಅಂತಂದಲ್ಲಪ್ಪ, ಅವು ಯಾವ್ಯಾವ ತಿಂಡಿಯ ಕೊಡಬೇಕು, ಔಷಧೋಪಚಾರ ಅಂತ ಹೇಳಿದ್ರಲ್ಲಪ್ಪ ಅದು ಹೆಂಗಿರ್ತದೆ ಅಂತ ಓಸಿ ಬುಡ್ಸೇಳಿ. ಕಮಲಕ್ಕ, ಇವನು ಇದೇ ಪ್ರಶ್ನೆ ಕೇಳ್ತಾನೆ ಅಂತ ಗೊತ್ತಿತ್ತು. ಸುಬ್ಬಣ್ಣ, ಅಲ್ಲ ಇವನ್ ಕೇಳೋದು ತಿಂಡಿಯೇ, ಇವನ್ ತಿಂಡಿ ಇವನು ಗೊತ್ತು, ಹಸು ತಿಂಡಿ ಏನು ಅಂತ ನಾಮ್ ತಿನ್ನದೆ ಹಾಕದ ಅಲ್ಲ ಅದಕ್ಕೆ ಗೊತ್ತು. ಅನ್ನ ತುರ್ಕಾಕದ ಹಂಗಲ್ಲ, ಕೇಳಿ ಈಗ ಕೇಳು ಕೇಳು ಕೇಳದ ಹೆಚ್ಚಲ್ಲ. ಆಮೇಲೆ ನೀನ್ ಹಂಗೆ ಪಾಲನೆ ಪೋಷಣೆ ಮಾಡ್ಬೇಕು. ಸರಿ ಕ ಚಂದ್ರಣ್ಣ, ನೀ ಕೇಳದುವ ಯಾಕಂತಾನಿ, ಯಾಕಂದ್ರ ನೀವು ಹೇಳೋದು ಕರೆಕ್ಟು. ನಾವು ಅನ್ನ ತಿಂತೀವಿ ಅಂದ್ಬಿಟ್ಟು ಫಂಕ್ಷನ್ಗಳಲ್ಲಿ ಉಳಿದಿರೋದು ಪೊಳೆದಿರೋದನ್ನೆಲ್ಲ ತಗೊಬಂದು ಹಸುಗೆ ಹಾಕ್ಬಿಡ್ತು ಅಂತಂದ್ರ ಹೊಟ್ಟೆ ಕೆಟ್ಬಿಟ್ಟು ಡಾಕ್ಟರ್ ಕರ್ಕೊ ಬರ್ಬೇಕಾಯ್ತ ನೀವು. ಎಷ್ಟೋ ಜನ ಈ ಕೆಲಸ ಮಾಡ್ತಾರೆ. ಯಾಕೆ ಅಂತಂದರೆ ಈ ಫಂಕ್ಷನ್ಗಳಲ್ಲಿ ಉಳ್ಕೊಂಡಿರೋದು ಅಯ್ಯೋ ವೇಸ್ಟ್ ಆಗೋಯ್ತಲ್ಲ, ತಡೀಲಿ ನಮ್ಮ ಮಸನಾರ ತಿನ್ಕೊಳ್ಳಿ, ಸಟ್ಕ ಅದಕ್ಕೆ ಸೇರ್ಕೊಳ್ಳಿ, ಪೋಷಕಾಂಶ ಸೇರ್ಕೊಳ್ಳಿ ಅಂದ್ಬಿಟ್ಟು ತಂದು ಹಾಕ್ಬಿಡ್ತಾರೆ. ಹಾಗಂತ ಹಾಕಿ ಇಕ್ಬಿಟ್ಟಿರ ಅನ್ನನೇ ಆಗಲಿ ಪಾಯಸನೇ ಆಗಲಿ ಮತ್ತೊಂದೇ ಆಗಲಿ ಯಾವುದೇ ಕಾರಣಕ್ಕೂ ಹಸುಗಳಿಗೆ ಹಾಕ್ಬಾರ್ದು. ಯಾಕೆ ಅಂದರೆ ಅವು ನಮ್ಮ ಥರದ ಹೊಟ್ಟೆ ಪ್ರಾಣಿಗಳಲ್ಲ, ಅವಕ್ಕೆ ಯಾವಾಗಲೂ ಮೇವು ಈ ಹಸಿ ಹುಲ್ಲು ಹುಲ್ಲು ಈ ಥರ ತಿಂದು ಜೀರ್ಣ ಮಾಡ್ಕೊಳ್ತಕ್ಕಂಥ ಹೊಟ್ಟೆ ಇರ್ತದೆ, ವಿನ ನಮ್ಮ ಥರ ಹೊಟ್ಟೆ ಇರೋಕ್ಕಿಲ್ಲ. ಹಂಗಾಗಿ ಈ ಫಂಕ್ಷನ್ಗಳಲ್ಲಿ ಅದು ಇದು ಉಳ್ಕೊಂಡಿರೋದನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಬೇರೆ ಸುದ್ದಿ ಬೇಡ ಡಾಕ್ಟರ್ ಸಾಹೇಬ್ರೆ, ನಾನೇ ಒಂದು ಕುರಿ ಇಟ್ಕೊ ಬಂದಿದ್ದೆ ಮನೇಲಿ, ಉಳಿಕೆ ಪಳಕೆ ಅನ್ನ ಎಲ್ಲಾನು ಅದಕ್ಕೆ ಸುಮ್ಮನೆ ತಗೊಂಡೋಗಿ ಸುರಿಯೋದು, ತಿಂದು ತಿಂದು ಒಂದಿನ ಒಟ್ಟೊಬ್ಬರು ಹಾಕಿಸ್ಕೊಬಿಟ್ಟು ಒಂಟೆ ಹೋಯ್ತು ಕಣ. ಅಲ್ಲ ಕಣಪ್ಪ, ಹಸುನ್ ಕಳ್ಸಾಯ್ತು, ಕುರಿ ವಿಷಯ ಗೊತ್ತಿರ್ಲಿಲ್ಲ ನೋಡಿ, ಬಾಯ್ ಬಿಟ್ಟ. ಅಯ್ಯೋ ಪಕ್ಷಕ್ಕೆ ಅಂತ ತಂದು ಕಟ್ಕೊಂಡಿದ್ನ? ಅಲ್ಲ ಕಣ್ ಸುಬ್ಬಣ್ಣ, ನಮ್ಮ ಏಮಣ್ಣ ಅದು ಯಾವ್ದನ್ ಮೇಲೆ ಕಳ್ಸವನ ಗೊತ್ತಿಲ್ಲ ಕಪ್ಪ, ಆದ್ರೆ ಇವ್ ಮಾತ್ರ ಮೇಲಕ್ಕೆ ಹೋಯ್ತಾನೆ ಅವನೇ. ಏನಪ್ಪ ನನ್ಗೆ ಇದೇನು ಈ ಅರ್ಥದ ಹೇಳ್ತಿ, ಯಾವ ಅರ್ಥದ ಹೇಳಪ್ಪ? ನೀನ್ ನೋಡಿದ್ರು ಗೊತ್ತಾಗೋದಿಲ್ಲ ಜೀವನದಲ್ಲಿ ಮೇಲ್ ಬರ್ತಾ ಇದ್ಯಾ ಅಂತ. ಅಯ್ಯೋ ಮೇಲ್ ಬರೋಷ್ಟ್ರ ಈ ತರ ಒಂದ್ ಏಟ್ ಬೀಳ್ತದಲ್ಲ, ಏನ್ ಮಾಡೋದು? ಅದಕ್ಕೆ ಸರಿಯಾಗಿ ನೋಡ್ಕೋಬೇಕು. ನೀ ಪ್ರಾಣಿ ಆರೋಗ್ಯ ಅಷ್ಟೇ ಅಲ್ಲ ಕಪ್ಪ, ನಿನ್ನ ಆರೋಗ್ಯ ವಸ್ತು ನೋಡ್ಕ ಆ ಸುಬ್ಬಣ್ಣ. ಒಂದ್ ಗೊತ್ತು ಬಿಡು ಬಿಡು, ಈಗ ಅದೇ ನಿನ್ ಕಥೆ. ಪುರಿ ಕಾರ ಸೇಮೆ ತಗೊಂಬರ್ ಮನೆಗೆ ಹಾಲ್ ತರ್ಬೇಕೆ ಹೋಗು, ನಮ್ಮ ಮನೇಲಿ ಹಾಲ್ ಐತೆ. ಈಗ ಮಲ್ಲಿಕಾರ್ಜುನಪ್ಪ, ಇವನು ಹಿಂಗೆ ಅವಸಿ ಹೋಯ್ತಾನೆ ಬತ್ತಾನೆ, ಯಾವುದೋ ಫೋನ್ ಕಾಲ್ ಬಂದೈತೆ, ಏನೋ ಮರ್ತ್ಬಿಟ್ಟು ಬಂದವನೆ, ಮನೆಯವರು ಎಲ್ಲೋ ಬೆಂಡೆತ್ತಿರ್ಬೇಕು, ಇರ್ಲಿ ಬಿಡಿ, ಈ ವಿಷಯ ಮುಂದುವರ್ಸಿ. ಈಗ ಏಮಣ್ಣ, ಈಗ ನಿಂದು ಫೇಲ್ ಆಗಿದ್ದಕ್ಕೆ ಏನಪ್ಪ ಕಾರಣ ನಿನ್ನ ಪ್ರಕಾರ ಕೇಳಿ? ಇಲ್ಲ, ಈಗ ಸಾಹೇಬ್ರು ಅಂತ ಹೇಳ್ತಾ ಇದ್ರು ಕೆಚ್ಚಲು ಬಾಬು ಅಂದ್ರಲ್ಲ, ಹಂಗೆ ನಾನು ಅನ್ಕೊಂಡೆ ಕೆಚ್ಚಲಲ್ಲಿರೋ ಹಾಲು ಇದ್ದೇ ಇರ್ತದೆ, ಎರಡು ತೊಟ್ಟಾದ್ರೇನು 3 ತೊಟ್ಟಾದ್ರೇನು ಬರೋದು ಬಂದೇ ಬರ್ತದೆ ಅಂದ್ಕೊಂಡು ತಪ್ಪು ತಿಳ್ಕೊಂಡು ತಗೊಬಂದ್ಬಿಟ್ಟೆ. ಅದಕ್ಕೆ 4 ತೊಟ್ಟು ಸಮವಾಗೇ ಇರಬೇಕು ಅಂತ ಹೇಳಿದ್ದು ನನಗೆ ಈಗಲೇ ಗೊತ್ತಾಗಿದ್ದು. ಯಮಣ ಈ ತಿಳ್ಕೊಳ್ಳಿ ಕರೆಕ್ಟಾಗಿ. ಯಾಕೆ ಅಂತಂದರೆ ಒಂದು ಹಸು ಜಾಸ್ತಿ ಹಾಲನ್ನ ಕರಿಬೇಕು ಅಂತಂದರೆ 4 ತೊಟ್ಟುಗಳು ಸಹ ಆರೋಗ್ಯಕರವಾಗಿರಬೇಕು, ಎಲ್ಲ ತೊಟ್ಟುಗಳಲ್ಲಿ ಸಮ ಪ್ರಮಾಣದಲ್ಲಿ ಹಾಲು ಬರಬೇಕು. ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳವ, ಒಂದು ಕೆಚ್ಚಲಲ್ಲಿ 1 ಲೀಟ್ರ್ ಬರ್ತದೆ ಅಂತಂದರೆ ಇನ್ನು 3 ತೊಟ್ಟಲ್ಲೂ ಸಹ ಅಷ್ಟೇ, ಅಂದರೆ ಅಟ್ಲೀಸ್ಟ್ ಒಂದು 100 ಮಿಲಿ ಅಥವಾ 200 ಮಿಲಿ ವ್ಯತ್ಯಾಸಗಳಲ್ಲಿ ಹಾಲು ಬರಬೇಕು. ಈಗ ಏನಾಗ್ತದೆ, ಒಂದು ಹಸುವಿನ ಕೆಪ್ಯಾಸಿಟಿ 10 ಲೀಟ್ರ್ ಇದೆ ಅಂತ ಇಟ್ಕೊಳ್ಳಿ, ಈಗ ಎರಡು ತೊಟ್ಟು ಬರನಾಗೋಗಿದ್ರೆ ಕೆಚ್ಚಲ್ ಬಾವಾಗಿ ಮೇಲೆ ಕೇಳ್ಕೊಂಡು ಗಂಟಾಗಿ ಎಲ್ಲ ಗಟ್ಟಿ ಆಗ್ಬಿಟ್ಟಿತ್ತು ಅಂತಂದ್ರೆ ಆ ತೊಟ್ಟುಗಳಲ್ಲಿ ಹಾಲು ಬರಲ್ಲ. ಈಗ ಎರಡು ತೊಟ್ಟಿಂದ ಈಗ 10 ಲೀಟರ್ ಬರೆಯ ಕರಿತಕ್ಕಂಥ ಹಸು ಕೇವಲ 5 ಲೀಟರ್ ಕರೆದ್ರೆ ನಿಮಗೆ ಆದಾಯ ಇಂಪ್ರೂವ್ ಆಗೋದಿಲ್ಲ. ಅಲ್ಲ, ಹಾಲಿರೋದು ಕೆಚ್ಚಲ್ ಅಲ್ವಾ ಡಾಕ್ಟರ್ ಸಾಹೇಬ್? ಕೆಚ್ಚಲಲ್ಲಿ ಇರ್ಬೋದು ಯಮಣ, ಆದರೆ ಅದ್ರದ್ದು ಪೊಟೆನ್ಷಿಯಲ್ ಇರೋದು 4 ತೊಟ್ಲು ಬರೋಕೆ ದೇವ್ರು ಕೊಟ್ಟಿರೋದು. ನೀವು 2 ತೊಟ್ಲಿ 10 ಲೀಟರ್ ಬರ್ತದೆ ಅಂತ ತಿಳ್ಕೊಬಾರ್ದು. ಯಾಕೆ ಅಂತಂದ್ರೆ 2 ತೊಟ್ಟಲ್ಲಿ ಅದಕ್ಕೆ ಎಷ್ಟು ಕರಿಬೇಕು ಅಷ್ಟೇ ಕರೆಯುವುದು, ಇನ್ನೆರಡು ತೊಟ್ಟಲ್ಲಿ ಆ 2 ತೊಟ್ಟೊಂದು ಇದಕ್ಕೆ ಕಾಂಪ್ರಮೈಸ್ ಆಗಿ ಬರುವುದಿಲ್ಲ. ಆಮೇಲೆ ಜೀವಮಾನದಲ್ಲಿ ಒಂದು ಸಲ ಮಾತ್ರ, ಈಗ ಕೆಲವೊಂದು ಸೆಲ್ಸ್ ಇದಾವೆ ಅದು ನರದ ಸೆಲ್ಸ್ ಆಗ್ಬೋದು. ಈಗ ನೀವು ನೋಡಿರ್ಬೋದು ಹಳ್ಳಿಗಳ ಕಡೆ ಲಕ್ವೋ ಹೊಡೆದಿರೋರು ಯಾರು ನೆಟ್ಕಾಗಿರೋದು ನೋಡಿದಾರೆ. ಹಾಗೆಯ ಈ ಒಂದು ಕೆಚ್ಚಲ್ ಬಾವಾದಾಗ ಏನಾದ್ರು ಗಂಟಾಗಿ ಗಡ್ಡೆ ಆಗ್ಬಿಟ್ಟು ಒಳಗಡೆ ಏನಾದ್ರೂ ಎಲ್ಲ ಬಿಗತ್ಕೊಬಿಡ್ತು ಅಂತಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಹಾಲು ಬರೋದಿಲ್ಲ ಯಮಣ. ಹಂಗಾಗಿ ಹಸನಿಗ ನೋಡಿ ತಕಬನಿ, ಇಲ್ಲ ಅಂತಂದ್ರೆ ನಿಮ್ಗೆ ಒಳ್ಳೆ ಇಳುವರಿ ಬರೋಕಿಲ್ಲ. ನಿಜ ನಿಜ. ನಾನು ಕಮಲಕ್ಕ, ಒಟ್ಟಿನಲ್ಲಿ ನಮ್ಮಲ್ಲಿ ಸಾಕಷ್ಟು ಈ ತರ ನಂಬಿಕೆಗಳೈತೆ ಕಣವ, ಮೂಢ ನಂಬಿಕೆಗಳು. ಹಸು ತಂದ್ರೆ ಆಯ್ತು, ಪೂಜೆ ಮಾಡಿದ್ರೆ ಆಯ್ತು, ಕೊಟ್ಟಿಗೆ ತೊಳೆದ್ರೆ ಆಯ್ತು, ಉಳಿದಿದ್ದನ್ನ ಏನು ನೋಡಕ್ ಹೋಗಕ್ಕಿಲ್ಲ ಅವರು, ಹಾಲು ಕರಿಯೋದು ಮೇವ್ ಹಾಕೋದು ಅಂತ. ಈಗ ಏನೆಲ್ಲ ತಪ್ಪು ತಿಳುವಳಿಕೆ ಐತೆ. ಇವರ ಸ್ನೇಹಿತ ಒಬ್ರು ಹೇಳ್ತಾ ಇದ್ರು, ಅವ್ರು ಕೇಳ್ತಾ ಇದ್ರು, ಏ ಹಾಲು ಸರಿಯಾಗಿ ಕರಿದೆ ಹೋದ್ರೆ ನಾವ್ ಯಾಕೆ ಮೇವ್ ಹಾಕ್ಬೇಕು ಅಂತ. ಯಾರು ಮೊನ್ನೆ ನನ್ ಗೆಳತಿ ಬಂದಿರ್ಲಿಲ್ಲ, ಅವ್ರ ಮನೇಲಿ ಹಸು ಸಾಕಿದ್ದಾರೆ ಸರ್, ಅವರು ಹಾಲು ಕರಿದೇದ್ರೆ ಅದಕ್ಕೆ ತಿಂಡಿನೇ ಕೊಡಲ್ವಂತೆ, ಯಾಕೆಂದ್ರೆ ನಮ್ಗೆ ವರ್ಕೌಟ್ ಆಗ್ಬೇಕಲ್ಲ ಗೀಟಲ್ಲ ಅಂತ ಹೇಳಿದ್ರಂತ. ಅದೇ ತಪ್ಪು ಕಮಲಕ್ಕ, ಅವ್ರು ತಿಳ್ಕೊಂಡಿರೋದು ತಪ್ಪು ಕಲ್ಪನೆ. ತಿಂಡಿ ಕೊಟ್ರೇನೆ ಇಲಾಚಿ ಹೇಸ್ಕೊಳ್ಳು ಅಂತ ಅನ್ಸ್ಕೊಳ್ಳೋದು. ತಿಂಡಿ ಕೊಡ್ಲಿಲ್ಲ ಅಂತಂದ್ರೆ ಹಾಲ್ ಇಳುವರಿನೂ ಬರಕಿಲ್ಲ. ಆಮೇಲೆ ಹಸುಗೆ ಬೇರೆ ಬೇರೆ ತರ ತೊಂದರೆಗಳಾಗ್ತವೆ, ಅದನ್ನ ಅವರು ಪಶುಪಾಲಕರು ತಿಳ್ಕೋಬೇಕು. ಯಾಕೆ ಅನಿ, ಈಗ ತಿಂಡಿ ಕೊಡ್ಲಿಲ್ಲ ಅಂತಂದ್ರೆ ಅವುಗಳ ಬಾಡಿ ಕಂಡೀಷನ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಬಾಡಿ ಸ್ಕೋರ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಒಂಥರ ಚೈನ್ ಲಿಂಕ್ ಕಮಲಕ್ಕ. ಹೆಂಗೆ ಅಂತನಿ, ಈಗ ಪೋಷಕಾಂಶಗಳು ಇರ್ತಕ್ಕಂಥ ಆಹಾರ ಕೊಡ್ಲಿಲ್ಲ ಅಂತಂದ್ರೆ ಹಾಲು ಇಳುವರಿ ಬರಕಿಲ್ಲ. ಎರಡನೇದಾಗಿ ಹಸ ಸರಿಯಾಗಿ ಬೆದೆ ಬರಕಿಲ್ಲ. ಬೆದೆ ಬರಲಿಲ್ಲ ಅಂತಂದ್ರೆ ನೀವು ಅದಕ್ಕೆ ಟೂಬ್ ಹಾಕ್ಸಕ್ಕಾಗಲ್ಲ. ಕೃತಕ ಗರ್ಭಧಾರಣೆ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕೃತಕ ಗರ್ಭಧಾರಣೆ ಕೊಡಿಸ್ಲಿಕ್ಕೆ ಆಗಕ್ಕಿಲ್ಲ. ಕೃತಕ ಗರ್ಭಧಾರಣೆ ಕೊಡಿಸಿ ಅದು ಫಲ ಆಗ್ಲಿಲ್ಲ ಅಂತಂದ್ರೆ ನಮ್ಮೇಮಣ ಅಂತಿದ್ರಲ್ಲ, ಸಹ ಅದು ಫಲನೇ ಆಗಕ್ಕಿಲ್ಲ, ಸುಮ್ಮನೆ ಹಸ ಕಟ್ಕಣಿವೆ, ಏನು ಪ್ರಯೋಜನ ಇಲ್ಲ ಅಂತ ಅನ್ನೋ ತರಕ್ಕೆ ಆಗೋಯ್ತದೆ. ಆಮೇಲೆ ಇನ್ನೊಂದೇನು ಮುಖ್ಯವಾದ ವಿಚಾರ ಅಂತಂದ್ರೆ, ಈ ಒಂದು ಪೋಷಕಾಂಶಗಳಿರ್ತಕ್ಕಂಥ ಪಶು ಆಹಾರ ಏನಾರ ಕೊಡ್ಲಿಲ್ಲ ಅಂತಂದ್ರೆ ಅವಕ್ಕೆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗೋಯ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಏನಾಯ್ತದೆ, ರೋಗಗಳಿಗೆ ತುತ್ತಾಯ್ತದೆ, ಬೇಗ ರೋಗಗಳು ಬಂದ್ಬಿಡ್ತದೆ ಕಮಲಕ್ಕ. ಅವೆಲ್ಲ ಸಮಸ್ಯೆಗಳು ಸರಮಾಲೆನೇ ಆಗೋಯ್ತದೆ. ಹಂಗಾಗಿ ಪಶು ತಕೋಬರುದಲ್ಲ, ಹಸು ತಕೋಬರುದಲ್ಲ, ಅದಕ್ಕೆ ಸರಿಯಾಗಿ ತಿಂಡಿ ಪೋಷಕಾಂಶಗಳಿರ್ತಕ್ಕಂಥ ತಿಂಡಿಗಳನ್ನ ಕೊಟ್ಟು ಕಾಪಾಡ್ಕೊಂಡ್ರೆ ಮಾತ್ರ ಅದು ಲಾಭದಾಯಕತಿದೆ ಯಮಣ. ಇದನ್ನ ಒಂದು ಸ್ವಲ್ಪ ನಿಗಾ ಇಟ್ಟು ಕೇಳ್ಕೊಳ್ಳಿ. ಹಸುಗೆ ಕಲ್ಗಚ್ಚು ಕುಡಿಸ್ತಾರಲ್ಲ, ಹಂಗೆ ಕುಡಿಸ್ಬೋದಾ ಅಂತ ಮನೇಲಿ ಉಳಿದಿದ್ದು ಪಡೆದಿದ್ದು ಎಲ್ಲ ಒಂದು ಬಕೆಟ್ಗೆ ಹಾಕಿಟ್ಬಿಟ್ಟು, ಮಜ್ಜಿಗೆ ಉಳಿದಿರ್ಬೋದು, ಸಾರು ಉಳಿದಿರ್ಬೋದು, ಅನ್ನ ಉಳಿದಿರ್ಬೋದು, ಎಲ್ಲ ತೆಗ್ದು ಹಾಕ್ಬಿಟ್ಟು ಹಸುಗೆ ಕುಡಿಸ್ಬಿಡ್ತಾರೆ. ಹಂಗ್ ಮಾಡ್ಬೋದ? ಅದು ಮೊದಲಿಂದನೂ ಹಳ್ಳಿಗಳ ಕಡೆ ನಡ್ಕ ಬಂದಿದೆ ಕಮಲಕ್ಕ. ಆದ್ರೆ ಒಂದೇನಪ್ಪ ಅಂತಂದ್ರೆ, ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಪರವಾಗಿಲ್ಲ, ಅವು ಹಸುಗಳಿಗೆ ಅಭ್ಯಾಸ ಆಗಿತ್ತು ಅಂದರೆ ಏನೂ ತೊಂದರೆ ಆಗೋಕ್ಕಿಲ್ಲ. ಆದರೆ ನಾನು ಮೊದಲು ಹೇಳಿದ್ನಲ್ಲ, ಏನಾದ್ರು ಫಂಕ್ಷನ್ಗಳಲ್ಲಿ ಉಳ್ಕೊಂಡೇವೆ ಅಂತಂದ್ಬಿಟ್ಟು ಅನ್ನ ಪನ್ನ ಪಾಯಸ ಅವು ಇವು ತಕೊಬಂದು ಹಾಕ್ಬಿಟ್ಟು ಏನಾರ ಜಾಸ್ತಿ ಕೊಟ್ಬಿಡ್ತು, ಹೊಟ್ಟೆ ಎಲ್ಲ ಕೆಟ್ಟೋಗಿ ಬೇದಿಯಾಗಿ ಹಸನೇ ಸತ್ತೋಗ್ಬೇಕು ಹಂಗಾಗ್ಬಿಡ್ತದೆ. ನಾನು ನನ್ನ ಒಂದು ಪ್ರಾಕ್ಟೀಸಲ್ಲೇ ನೋಡಿದ್ದೀನಿ, ನಮ್ಮೂರು ಮೂಗೂರು ಜಾತ್ರೆಗೆ ಯಾವನೋ ಒಬ್ಬ ತಾತ ಹೇಳದ್ನಂತೆ, ಲವ ಮೊಮ್ಮಗನೇ ಎರಡು ಬಕೆಟ್ ಪಾಯಸ ಉಳಿದಕ್ಕೆಲ್ಲ ತಕ್ಕೋಗಿ ಸುರಿದ್ಬಿಡು ತಿಪ್ಪಗ ಅಂತಂದ್ರ, ಆ ಮೊಮ್ಮಗ ಕಿಲಾಡಿ ಮೊಮ್ಮಗ ಏನ್ ಮಾಡ್ಯಾನ ಗೊತ್ತಾಕಂಬ್ಲಕ್ಕ, ತಕ್ಕೋಗಿ ಎರಡು ಗೇಯಸ್ಗಳು ಮಡಗ್ಬಿಟ್ಟ. ಒಂದೇನೋ ಕಿಲಾಡಿ ಹಸ ಪರವಾಗಿಲ್ಲ ಅನ್ಸುತ್ತೆ, ಸುಮ್ಮ ಸ್ವಲ್ಪ ಕುಡ್ಕ ಬಿಟ್ಬಿಡ್ತು, ಇನ್ನೊಂದೇನೋ ರುಚಿ ಆಗೋದೇ ಅನಿಸ್ತೇನೋ ಬಾಯಿಗೆ, ಫುಲ್ ಬಕೆಟ್ನೇ ಕುಡಿದ್ಬಿಟ್ಟು ಬೆಳಗಾನ ಹೋಗಿ ತಾತ ನೋಡ್ತೇನೆ ಕೊಟ್ಟಿಗೆಲ್ಲ ಉಚ್ಚ ಮಡ್ಗವೆ. ಆಮೇಲೆ ನನ್ನ ತನಕ ಓಡ್ ಬಂದರು, ಸ್ವಾಮಿ ಬನ್ನಿ ಅದು ಯಾಕೋ ನಮ್ಮ ಎಡಸ್ಗಳು ಬೇದಿ ಹೊಡಿತಾ ಕೂತವೆ, ಅದೇನು ಮಾಡಿದಾನ ನನ್ನ ಮೊಮ್ಮಗ ಅಂತ ಹೋಗಿ ಕೇಳಿದ ಕರೆದು, ಡೌ ಏನು ಮಾಡಿದೆ ಅಂತ. ಅಮ್ಮಂದ ಸಾ ನಮ್ಮ ತಾತನಿಗೆ ಓಡ್ಬೇಡಿ, ನಮ್ಮ ತಾತ ಈಗ ಅಂದ ನಾನು ನೋಡಿದ್ರೆ ಕಿಲಾಡಿ ಉಪಯೋಗಿಸ್ಕೋಬಿಟ್ಟು ಎರಡು ಬಕೆಟ್ನು ಕೊಟ್ಬಿಟ್ಟಿ ಸಾ ಎರಡು ಕೋನ್ ಅಂದ ಅಂದ. ನಾನು ಹಸಿ ಕಷ್ಟಪಡಲಿಲ್ಲ ಕಮಲಕ್ಕ, ಎರಡಕ್ಕೂ ಬಾಟ್ಲ್ ಹಾಕ್ದೆ, ಏನೋ ಸ್ವಲ್ಪ ಕುಡ್ದಿರ್ತಕ್ಕಂಥ ಹಸೆ ಏನೋ ಉಳ್ಕತು, ಇನ್ನೊಂದು ಹಸ ಮಾತ್ರ ಉಳ್ಕಳ್ದೆ ಹೋಗ್ಬಿಡ್ತು ತೀರೋಗ್ಬಿಡ್ತು. ಹಂಗಾಗಿ ಇದು ನನ್ನ ಸ್ವಂತ ಅನುಭವ ಕಮಲಕ್ಕ, ನಾನೇ ನನ್ನ ಸ್ವಂತ ನಮ್ಮ ಮೂಗುರು ಜಾತ್ರೆಗೆ ಜನವರಿ ತಿಂಗಳಲ್ಲಿ ನಡೆದಂಥ ಜಾತ್ರೆಗೆ ನಾನೇ ಚಿಕಿತ್ಸೆ ಮಾಡಿ ಆದಂಥ ಒಂದು ಪ್ರಸಂಗ. ಸೊ ಹಂಗಾಗಿ ದಯಮಾಡಿ ತಿಳ್ಕೊಳ್ಳಿ, ಈ ಉಳಿಕೆ ಪಳಕೆವು ಫಂಕ್ಷನ್ ಅವು ಅನ್ನ ಪನ್ನ ಸಾಂಬಾರು ಪಾಯಸ ಉಳ್ಕೊಳ್ಳೋದೆ ಅಂತ ಕೊಡಬಾರ್ದು. ಏನೋ ಅಲ್ಪ ಸ್ವಲ್ಪ ಕಲ್ಗುಚ್ಚಲ್ಲಿ ಒಂದು ಇಡೀ ಅನ್ನನೋ ಒಂಚೂರು ಅನ್ನ ನಾನು ಇದ್ರೆ ಬೇಕಾದ್ರೆ ನಡೀತದೆ. ಅವಕ್ಕೆ ಹಸುಗಳಿಗೆ ಅಡ್ಜಸ್ಟ್ ಆಗಿರುತ್ತೆ, ದಿವಸ ಕುಡಿತಾವಲ್ಲ ಅಡ್ಜಸ್ಟ್ ಆಗೋಗಿರುತ್ತೆ, ಏನೂ ಆಗೋದಿಲ್ಲ. ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಅವೇನೋ ಆಸೆಗೆ ತಿನ್ಕೋತವೆ, ಅದೇನೋ ಗಾದೆ ಅದೇ ಬ್ಯಾಡಿ ಅದನ್ನ ಹೇಳೋದು, ಅದನ್ನ ಏನಾದರೂ ತಕಬಿಡ್ತು ಅಂತಂದ್ರೆ ಬೇರೆ ತರ್ಕ ಆಯ್ತದೆ. ಮಲ್ಲಿಕಾರ್ಜುನಪ್ಪ, ಈಗ ನಾವು ಆದ್ರೂ ಏನ್ ಮಾಡ್ತೀವಿ, ಇದು ಅನ್ನ, ಇದು ಹಿಟ್ಟು, ಇದು ಸಾರು, ಇದು ಯಾವ ಸಾರ ಅಂತ ಅನ್ಕೊಂಡು ಅರ್ಥ ಮಾಡ್ಕೋತೀವಿ. ಈ ನಮ್ಮ ಪ್ರಾಣಿಗಳು ಏನು ಅರ್ಥ ಮಾಡ್ಕೊಂಡಮು, ಹಸುಗಳು ಏನು ಅರ್ಥ ಮಾಡ್ಕೊಂಡು, ನಾವು ತಿನ್ನೋದು ಅಯ್ಯೋ ಹಾಕಿದ್ರು ತಿನ್ಕೊಳ್ಳಮು ಹೊಟ್ಟ ಸಿತಾದ ಅನ್ಕೊಂಬಿಟ್ಟು ತಿನ್ಕೊಂಬಿಡ್ತಾರೆ. ಹೊಟ್ಟು ಉಬ್ಬರ್ಸ್ಕೊಂಡು ಹಿಂಗ ಆಯ್ತದ. ಈಗ ಏನು ಮಾತ್ ಕಲ್ತವನೇ ಮಾತಾಡ್ಲಿ ಬಿಡವ. ಇಲ್ಲಪ್ಪ, ಈಗ ಹಸು ತರ ಕೋರ್ಟ್ ಇರೋ ನೀನು ಅವನು ಅಂತಾನೆ ಮಾತಾಡ್ಲಿ ಬಿಡು. ಅಯ್ಯೋ ಆಯ್ತು, ಅದೇನ್ ಮಾತಾಡವ ಹೊಸಿಯಾ, ಈ ರಥದ ಬೀದಿ ಕಡೆ ಹೋಗಿದ್ದಿ ಕಣ, ಅಲ್ಲಿ ಹೊಸಿ ಕಾರ ಸಮ ಚೆನ್ನಾಗಿ ಕಾಣ್ತಿತ್ತು, ಗಮ ಗಮ ಅಂತಿತ್ತು. ಹಂಗೆ ಹೊಸಿ ಕವರ್ನಲ್ಲಿ ಹಾಕ್ಸ್ಕೊಂಬಂದಿನಿ ಪುರಿ ಸಮೇತ, ಅದನ್ನ ತಿನ್ನಮು. ಅದೇ ಹುಷಾರು, ಈಗ ಸಾಹೇಬ್ರು ಹೇಳಿದ್ರಲ್ಲ ಕೇಳಿಸ್ಕೊಂಡಲ್ಲ ನೋಡೋ. ಇಲ್ಲಿ ಪಾಯಸ ಕುಡಿದ ಯಾವ್ದ್ರಲ್ಲಿ ತಂದಿದ್ದ ನೋಡು, ಕಾರ ಸ್ಯಾಮ್ಯ ಯಾವ್ದ್ರಲ್ಲಿ ತಂದಿದ್ಯಾ ಕವರ್ ಅಲ್ಲಿ. ಅಲ್ಲಕಪ್ಪ, ಅದೇ ಹೇಳಕ್ ಹೊಂಟದ್ ನಾನು, ಅದೇ ಕಾಗ್ಜದ ಕಾಜ್ಗದ ಕವರ್ ಅಲ್ಲಿ ತಂದಿವ್ನಿ ನಾನು, ಕಾಗ್ಜದ ಕವರ್ ಅಲ್ಲಿ ತಂದಿದ್ ಸರಿ. ಈಗ ಚಂದ್ರಣ್ಣ ಪಾಯಸ ಕುಡಿಸ್ದಂಗ ನೀನ್ ಕಾರ ಸಮೇತ ತಿನ್ನಿಸ್ಬಿಡ. ಅಲ್ಲಿ ಮಸೂಗೆ ಅಯ್ಯೋ ಇದೆಲ್ಲ ಕೇಳ್ಕೊಂಡು ತಿನ್ನಿಸ್ತಾರ, ಬುದ್ಧಿಗೇಡಿಯ ನಾನು. ನೀನ್ ಮಾಡಿದ್ರು ಮಾಡ್ತೀಯ, ಅದ್ ಹೆಂಗೆ ಅಂದ್ರೆ, ಈಗ ದನಗಳಿಗೆ ಅವ್ರದೇ ಆದ ಆಹಾರ ಇದೆ, ಪಶುಗಳಿಗೆ ನಮ್ಗೆ ನಮ್ದೇ ಆದ ಆಹಾರ ಐತೆ. ಈಗ ನಮ್ಮ ಆಹಾರನ ಅವು ತಿನ್ನಕ್ಕಾಗಲ್ಲ, ಅವುಗಳ್ದ ಆಹಾರನ ನಾವೊಂಚೂರು ಏನೋ ಜೋಳ ಪಾಳ ಅದು ಇದು ಒಂಚೂರು ತಿನ್ಬೋದು, ಈಗ ಅಲ್ಜೋಳ ಹಸಿ ಜೋಳ ತಿಂತೀವಿ, ಅದನ್ನೇ ತಿನ್ಬಿಟ್ರು ನಮ್ಗೇನಾಯ್ತದೆ, ಅವಕ್ಕೇನಾಯ್ತದ, ಅದೇ ನಮ್ಗಾಯ್ತದೆ ಅಲ್ವಾ ಸಾಹೇಬ್ರೆ. ಹಂಗೆ ಒಂದೇನ ಗೊತ್ತಯ್ಯಮ್ಮಣ, ಇವ್ರು ಕವರು ಅಂದಾಗ ನಂಗೆ ನೆನಪಾಯ್ತು. ಯಾವುದೇ ಕಾರಣಕ್ಕೂ ಈಗ ಸಮಸ್ಯೆ ಏನಾಯ್ತದೆ ಹೇಳ್ತೀನಿ ಕೋಳಿ. ಈಗ ಆಳುಗಳಿಗೆ ಊಟ ತಂದಿರ್ತಾರೆ, ಬಾಳೆ ಎಲ್ಲ ಒಂದ್ಗೆ ಪ್ಲಾಸ್ಟಿಕ್ ಮುದ್ರಿ ಇಟ್ಬಿಟ್ಟಿರ್ತಾರೆ. ಆ ದನಗಳಿಗೆ ಏನ್ ಗೊತ್ತು, ಏನೋ ಗಮ್ ಅಂತದೆ ಅಂತ ಅನ್ಬಿಟ್ಟು ಹೋಗಿ ಬಾಯಿ ಹಾಕ್ಬಿಡ್ತವೆ. ಆ ಪ್ಲಾಸ್ಟಿಕ್ ಏನಾದ್ರೂ ಕವರ್ ಇನ್ನೊಂದ ಮತ್ತೊಂದ ಹೊಟ್ಟೆ ಹೇಳಕ್ ಹೋದ್ರೆ ಚಂದ್ರಣ್ಣ ಭಾರಿ ಕಷ್ಟ. ಸುತ್ಕೊಂಡ್ಬಿಡ್ತಾರೆ ಅಂತ ಕರೆಕ್ಟ್ ಚಂದ್ರಣ್ಣ. ಹೆಂಗಾಯ್ತದೆ ಹೇಳ್ತೀನಿ ಕೇಳು, ಮಲ್ಕ ತಕೊಂಡು ಮಲ್ಕ ಹಾಕಿದ್ರೆ ಮಾತ್ರ ಅವಕ್ಕೆ ದನಗಳಿಗೆ ಜೀರ್ಣ ಆಗೋದು. ಈ ಪ್ಲಾಸ್ಟಿಕ್ ಇಷ್ಟಿಕ್ ಏನಾದ್ರೂ ಉಳ್ಕ ಪಳ್ಕೊಂಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಇರ್ತಕ್ಕಂಥ ಪ್ಲಾಸ್ಟಿಕ್ ಅದು ಬಾಳೆ ಒಳಗೆ ಹಾಕೊಟ್ಟಿರ್ತೇನೆ, ಮೇಲ್ ಕವರ್ ಇರ್ತದೆ, ಅವಕ್ಕೆ ಹೆಂಗ್ ಗೊತ್ತು, ತಿನ್ಕೊಬಿಡ್ತವೆ, ತಿನ್ಕೊಬಿಡ್ತವೆ. ತಿನ್ಕೊಬಿಟ್ಟಾಗ ಹೊಟ್ಟೆ ಒಳಕ್ ಹೋಯ್ತು ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಚಂದ್ರಣ್ಣ, ಪ್ಲಾಸ್ಟಿಕ್ಕು ಜೀರ್ಣ ಆಗಕ್ಕಿಲ್ಲ. ಅದು ಒಳಕ್ ಹೋಗಿ ನುಲ್ಕೊಬಿಟ್ಟು ವರಕ ಮಲಕ್ ಬರದೇ ಹೋದ್ರೆ ಏನಾಯ್ತದ, ಹೊಟ್ಟೆ ಉಬ್ರಮೆ ಆಗೋಯ್ತದ. ಈಗ ಹೇಳ್ತಿದ್ರಲ್ಲ ನಮ್ಮ ಯಮಣ್ಣ, ಆತರ ಹೊಟ್ಟೆ ಉಬ್ರಮೆ ಆಗ್ಬಿಟ್ಟು ತೊಂದರೆ ಆಗ್ಬಿಟ್ಟು ದನನೇ ತಿರೋಯ್ತು. ಇಲ್ಲ ಅಂತಂದ್ರೆ ಏನಾದ್ರು ರೈತ ನೋಡಿದ್ರೆ ಬೇಕಾದ್ರೆ ಆಪರೇಷನ್ ಮಾಡಿಸ್ಬಿಟ್ಟು ಅದನ್ನ ಉಳಿಸ್ಬೋದು. ಏನು ತಿಳುವಳಿಕೆ ಇಲ್ಲ ಅಂತಂದ್ರೆ ಇದೇನಪ್ಪ ನಮ್ಮ ದನಕ್ಕೆ ಪದೇ ಪದೇ ಹೊಟ್ಟು ಬ್ರಮೆ ಬರ್ತದೆ ಅಂತ ಅನ್ಬಿಟ್ಟು ಇಲ್ಲ ಹಸ ಮಾರ್ಕೋಬೇಕು ಅಮ್ಮ, ಇಲ್ಲ ಏನಾದ್ರು ಗೊತ್ತಿಲ್ಲದೆ ಮಾಡಿದೆ ರಾತ್ರಿ ಹೊತ್ತೆ ಅನ್ನೋದು. ಈಗ ಅಷ್ಟೊತ್ತಿಷ್ಟೊತ್ತಲ್ಲಿ ಏನು ನೀವು ಯಾವಾಗಲೂ ಹೋಗಿ ದನ ಮುಂದೆ ಕೂತಿದ್ದೀರಾ, ಅದೇನು ನೀವು ಕೂತಿರಕ್ಕಿಲ್ಲ, ನೀವು ನೋಡ್ಕೊಂಡಿಲ್ಲ ಅಂದ್ರೆ ಅರ್ಧ ರಾತ್ರಿ ಹೊಸ ಸತ್ ಬಿದ್ದಿರ್ತವೆ ದನ. ಮಲ್ಲಿಕಾರ್ಜುನಪ್ಪ, ಆ ರೈತ ಅಂದ್ರೆ ನಾಮಗಳು ನಮ್ಮ ಅಕ್ಕಪಕ್ಕದಲ್ಲಿ ನೋಡ್ತಿದ್ವಲ್ಲಪ್ಪ, ಅದು ಪ್ಲಾಸ್ಟಿಕ್ ನಿಂಗೆ ನುಂಗ್ಕೊಂಬಿಟ್ಟಿದ್ದೋ ಅದು ಏನು ತಿಂದಿದ್ದೋ ಅಂತ ಅನ್ನೋದಿಲ್ಲ. ಅಯ್ಯೋ ನಮ್ಮ ಹಸುಗ ಗಾಳಿ ಸೇರ್ಕೊಂಬಿಟ್ಟದೆ, ಅಯ್ಯೋ ಚಂದ್ರಣ್ಣ ಅಂತ ಅಮ್ಮಿಕೊಂಬಿಟ್ಟದೆ, ದೆವ್ವ ಅಮ್ಮಿಕೊಂಬಿಟ್ಟದೆ ಅಂದ್ಕೊಂಡು ಹೇಳ್ತಾರೆ. ಅವೆಲ್ಲ ನಂಬಕ್ ಹೋಗ್ಬಾರ್ದಲ್ವಪ್ಪ. ಈಗ ಅದ್ರಲ್ಲೂ ಚಂದ್ರಣ್ಣ ಹೇಳ್ತೀನಿ ಕೇಳು, ಏನಾದ್ರೂ ಅಮಾಸೆ ಪೂರ್ಣಿಮೆ ದಂಡಕ್ಕೇನೋರು ಹಿಂಗ ಆಗೋಯ್ತು ಅಂತಂದ್ರೆ ಎಂತೆಂತ ಮಾತಾಡ್ತಾರೆ ಗೊತ್ತಾ. ಬಂದು ನಮ್ ದನಕ್ಕೆ ಮೆಟ್ರ ಅಮ್ಮಿಕೊಂಬಿಡ್ತು ಗಾಳಿ, ಹಂಗಾಗಿ ಗಾಳಿ ಹೊರಕ್ ಬರದೆ ಹೊಟ್ಟು ಬ್ರೆಮೆ ಸತ್ತೋಯ್ತು ಅಂತ ಎಷ್ಟೋ ಜನ ಹೇಳವ್ರೆ. ನಾನು ಎಷ್ಟೋ ಸತ ಮರಣೋತ್ತರ ಪರೀಕ್ಷೆ ಮಾಡಕ್ಕಂತ ಹೋಗಿರ್ತೀನಿ ಅಲ್ಲ, ಆಗ ನೋಡಿದಾಗ ನಾನು ಈ ಮಾತನ್ನ ಕೇಳಿನಿ. ಅವ್ರಿಗೇನು ಗೊತ್ತು ಇದು ಹಿಂಗಾಗದೆ ಅಂತ, ತಕೋಗಿ ಬಿಟ್ಬಿಡ್ತಾರೆ ಎಲ್ಲೋ. ಇವನ್ನೆಲ್ಲ ಬಿಡಿ ಸೇಕಂಡ್ ಕೂತಿರ್ತಾನೆ, ಹೋಗ್ಬಿಟ್ಟು ಅದು ಮೇಯ್ಕೊಂಡಿರುತ್ತೆ, ಅದು ಒಳಗಡೆ ಹೋದ್ಮೇಲೆ ಹಿಂಗೆಲ್ಲ ಆಯ್ತದೆ ಅನ್ನೋ ತಿಳುವಳಿಕೆನೇ ಇರೋದಿಲ್ಲ. ಹಂಗಾಗಿ ಜನಗಳಿಗೆ ಎಲ್ಲರಿಗೂ ಸ್ವಲ್ಪ ತಿಳಿ ಹೇಳಬೇಕು, ಈ ಪ್ಲಾಸ್ಟಿಕ್ನ ಉಪಯೋಗನ ಕಡಿಮೆ ಮಾಡಬೇಕು, ಹಿಂಗೆಲ್ಲ ಸಿಕ್ಕ ಸಿಕ್ಕ ಕಡೆ ಇಡಬೇಡಿ, ತಕ್ಕವಾಗಿ ಒಂದು ಕಡೆ ಸರಿಯಾಗಿ ಡಿಸ್ಪೋಸ್ ಮಾಡಿ, ಇಲ್ಲ ಊತಾಕಿ ಅಂತಲಾರು ಹೇಳ್ಬೇಕು ಕ ಚಂದ್ರಣ್ಣ, ಇಲ್ಲ ಅಂದ್ರೆ ದನಗಳಿಗೆ ಹಿಂಗೆಲ್ಲ ತೊಂದರೆ ಆಗ್ಬಿಡ್ತದೆ. ಹಂಗಾಗ್ಬಿಟ್ಟಿತ್ತು, ನಾನು ಹೇಳ್ದೆ ಅಪ್ಪ ಅದನ್ನ ತಕೊಂಡೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರ್ಸ. ಅಯ್ಯೋ ಅಯ್ಯೋ ನೀನ್ ಹಂಗೆ ಹೇಳಿಲ್ಲ, ಸುಮ್ನೆ ಇರೋ, ಗವಿ ರಂಗಪ್ಪನ್ಗೆ ಹರಕೆ ಕೊಟ್ಕೋ ಸರಿ ಹೋಯ್ತದೆ ಅಂತ ಹೇಳ್ದಂತೆ. ಈಗ ಸರಿ ಏನಿ ರಾಜಣ್ಣ ಬಂದ್ ನಗ್ತಾ ಕೂತ್ಬಿಟ್ನಲ್ಲ, ಏನೇನು ರಾಜಣ್ಣ ಮಾತಾಡ್ಸಮು, ನಮ್ಗೆ ಇವ್ರು ಹೇಳ್ತಾವ್ರಿ ಈಗ ಪ್ಲಾಸ್ಟಿಕ್ ನ ಉಪಯೋಗಿಸ್ಬೇಡಿ ಅಲ್ಲ, ಎಲ್ಲ ಗೊತ್ತಿದೆ ಅಂತ ನಗುನ ಅಥವಾ ಏನ್ ವಿಷಯ ಅಂತ ನೀನು ಒತ್ತರ ಏನ್ ಮಾಡ್ತಿದ್ದ ಕೇಳು. ಇವನು ಏನ್ ಮಾಡಿ ಯಾವಾಗ ನೋಡಿದೆ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಕಳ್ಳ ಬೀಜ ತಿಂತಿದ್ದ, ಗಾಜನ್ ಲೋಡ್ ತಗ ಕೊಟ್ರೆ ಸರಿಯಾಗಿ ತೊಳೆದಿರಕ್ಕಿಲ್ಲ, ಪ್ಲಾಸ್ಟಿಕ್ ಲೋಡ್ ತಗ ಕೊಡು ಟೀ ಕಾಪಿ ಅಂತ ಹೋಟ್ಲಗ್ ಹೋಗ್ಬಿಟ್ಟು ಚಂದ್ರಣ್ಣ ಬರೀ ದನಗಳಿಗೆ ಅಲ್ಲಿ ಅಷ್ಟಕ್ಕ ಚಂದ್ರಣ್ಣ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇರ್ಲಿ. ಯಾಕೆಂದ್ರೆ ಈ ಪ್ಲಾಸ್ಟಿಕ್ ಲೋಡ್ ತಗಬೋದು, ಕೆಲವ್ರವ್ರೆ ನೀವು ನೋಡಿರ್ಬೋದು ದನಗ ಈ ಆಳ್ಗಳಿಗೆ ಟೀ ತಕೋಬೇಕಾರೆ ಪ್ಲಾಸ್ಟಿಕ್ ಕವರ್ ನೋಡಕ್ ಹಾಕೋಬಿಟ್ಟು ತಕ ಹೋಯ್ತಾರೆ. ಅದೆಲ್ಲ ತಪ್ಪು ಮಾಡಬಾರ್ದು. ಯಾಕೆಂದ್ರೆ ಪ್ಲಾಸ್ಟಿಕ್ ನಮ್ಸ ಕರಗಿ ಟೀನಲ್ಲಿ ಆಗ್ಬೋದು, ಬಿಸಿ ಇರ್ತಕ್ಕಂಥ ಆಹಾರ ಪದಾರ್ಥಗಳಾಗ್ಬೋದು, ಹೊಟ್ಟೆ ಒಳಗೆ ಹೋದ್ರೆ ಕ್ಯಾನ್ಸರ್ ಕಾರಣ ಆಯ್ತದೆ. ಹಂಗಾಗಿ ಇದ್ರ ಬಗ್ಗೆನು ಸ್ವಲ್ಪ ತಿಳುವಳಿಕೆ ಬೇಕು. ಈಗ ಕ್ಯಾನ್ಸರ್ ಕೇಸ್ಗಳು ಯಾಕೆ ಜಾಸ್ತಿ ಆಯ್ತವೆ ಅಂದರೆ ಇದು ಒಂದು ಕಾರಣ ಗೊತ್ತಿರಕ್ಕಿಲ್ಲ. ಏನು ಮಾಡ್ತಾರೆ, ಅವ್ರು ಪ್ಲಾಸ್ಕ್ ಇರೋಕ್ಕಿಲ್ಲ, ಅರ್ಜೆಂಟ್ಗೆ ಅವ ಆಳು ಟೀ ತಕ ಬಂದಿರ್ತಾನೆ, ಅವ್ರೇನು ಮಾಡ್ತಾರೆ ಹೋಗಿ ಟೀ ಅಂಗಡೀಲಿ ಕೇಳಿದ ತಕ್ಷಣ ಅವೇನು ಮಾಡಿನು ಒಂದು ಪ್ಲಾಸ್ಟಿಕ್ ಕವರ್ ತಕ್ಕತ್ತಾನೆ, ಬಿಸಿ ಆಗಿರೋ ಟೀನ ಅದ್ರೊಳಕ್ಕೆ ಹೂದು ತಕ್ಕ ಚಂದ್ರಣ್ಣ ತಕ್ಕೋಗೋಣ ಅಂತ ಕೊಟ್ಬಿಡ್ತಾನೆ. ಅದು ಕುಡೀತು ಅಂತಂದರೆ ಪ್ಲಾಸ್ಟಿಕ್ ಅಂಶ ಬಿಸಿ ಇರ್ತಕ್ಕಂಥ ಟೀನೊಳಗೆ ಸೇರ್ಕೊಂಡು ಕರುಳ್ನೊಳಗೆ ಹೋದ್ರೆ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ ಚಂದ್ರಣ್ಣ. ಹಂಗಾಗಿ ದಯಮಾಡಿ ಇನ್ಮೇಲೆ ಹಂಗೆ ಮಾಡಬೇಡಕ್ಕಪ್ಪ. ಈಗ ಸರ್ ನನಗೆ ಇನ್ನೊಂದು ಇದು ಸರ್, ಈಗ ಗದ್ದೆ ತಗೋ ಈ ಯೂರಿಯಾ ಪೊಟಾಸು ಎಲ್ಲನೂ ಗೊಬ್ಬರ ಹಾಕಕ್ಕೆ ಇಟ್ಟಿರ್ತಾರೆ, ಹಾಗೇನಾದ್ರು ಹಸುಗಳು ತಿಂದುಬಿಡ್ತವೆ, ತಿಂದು ಎಷ್ಟೋ ಸತ್ತು ಹೋಗವೆ, ಹಂಗೇನಾದ್ರು ಅಕಸ್ಮಾತಾಗಿ ನಮ್ಮ ದನ ಕರುಗಳು ಏನಾದ್ರು ತಿಂದ್ಬಿಟ್ರೆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಹೇಳಿ ಸರ್. ಒಳ್ಳೆ ಪ್ರಶ್ನೆ ಕೇಳಿದೆ ಕೈಯಮ್ಮಣ್ಣ, ಇದು ನನ್ನ ಗಮನಕ್ಕೆ ಬಂದದೆ. ಎಷ್ಟೋ ಸತ ಗೊತ್ತಿರಕ್ಕಿಲ್ಲ ಮುಡಿಬಿಟ್ಟು ಹೊಂಟೈತಾರೆ ಇವ್ರ ನಿಗದಲ್ಲಿ. ಇವರು ರೈತ ಅಂತಂದಮೇಲೆ 158 ತಲಾಬಿಸಿಗಳು ಇರ್ತವೆ. ಏನಾಯ್ತದೆ ದನ ಅದು ಏನೋ ಪುರಿ ಇರಬೇಕು, ಏನೋ ಒಂದು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಯೂರಿಯನ್ನೆಲ್ಲ ತಿನ್ಕೊಬಿಡುತ್ತೆ. ಯೂರಿಯಾ ತಿನ್ಕೊಬಿಟ್ರೆ ಹಿಂದ್ಗುಂಟ ಏನಾರ ಟ್ರೀಟ್ಮೆಂಟ್ ಮಾಡಿಸ್ಲಿಲ್ಲ ಅಂದರೆ ದನ ಸತ್ತೋಯ್ತದೆ. ಅಕಸ್ಮಾತ್ ನಿಮ್ಗೇನಾರ ಗಮನಕ್ಕೆ ಬಂದರೆ ವಿನೆಗರ್ ಗೊತ್ತಲ್ಲ, ವಿನೆಗರು ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು 1 ಲೀಟ್ರ್ ವಿನೆಗರ್ನೀಗ ತಕ ಬಂದ್ಬಿಟ್ಟು 2-3 ಲೀಟ್ರ್ ತಣ್ಣಗಿರೋ ನೀರು ಐಸ್ ನೀರಿನೊಳಗೆ ಹಾಕಿ ನೀವು ಕುಡಿಸ್ಬಿಟ್ಟ ಅಂದರೆ ಹಿಂದ್ಗುಂಟ ಹೊಟ್ಟೆ ಒಬ್ಬರ ಕಡಿಮೆ ಆಗೋಯ್ತ ಕೈಮಣ. ಇಲ್ಲಾಂದ್ರೆ ದನ ಸತ್ತೋಯ್ತದೆ. ಅರ್ಧ ಗಂಟೆ ಒಳಗೆ ಮಾಡಬೇಕು. ನೀವೇನಾರ ಲೇಟ್ ಮಾಡಿದ್ರೆ ಈ ಒಂದು ಪಶು ವೈದ್ಯರು ಕರ್ಕೊಬಂದು ಟ್ರೀಟ್ಮೆಂಟ್ ಮಾಡಿಸ್ರು ಆಗಕ್ಕಿಲ್ಲ ಕೈಯಮ್ಮಣ. ಒಂದು ಸಟ್ಕ ನಿಗ ಇರಲಿ ಕಣಪ್ಪ. ಆ ಯೂರಿಯಾ ಚೀಲಗಳನ್ನೆಲ್ಲ ಕಟ್ಟಿ ದನಗಳ ಸಿಕ್ಕದಂಗೆ ಮಡಗಬೇಕು. ಆಮೇಲೆ ಎಲ್ಲ ಲಾಕ್ ಅಂಡ್ ಕೀನಲ್ಲಿ ಇಟ್ಕೊಳ್ಳಿ, ದನ ಕರುನ ಹತ್ರ ದಯಮಾಡಿ ಇಡಬೇಡಿ. ಆಮೇಲೆ ಇನ್ನೊಂದು ವಿಷಯ ಯಮ್ಮಣ, ಈ ಕ್ರಿಮಿನಾಶಕಗಳು ಇರ್ತಾವಲ್ಲ, ಏ ನೋಡು ಈಗ ನೀವು ಹೇಳೋದಕ್ಕೆ ನೆನಪು ಅಂತ ಆವದೊಂದು ಸನ್ನಿವೇಶ ಹೇಳ್ಬಿಡ್ತೀನಿ. ನಮ್ಮ ಇಲ್ಲ ಆದದ್ದು ಆ ಪುಣ್ಯಾತ್ಮ ತಕೊಬಂದು ಕ್ರಿಮಿನಾಶಕನೀಗ ತೊಲೆ ಮೇಲೆ ಮಡ್ಬಿಟ್ಟಿದ, ಕೆಳಗೆ ನೋಡಿದ್ರೆ ಬೂಸೆ ಚೀಲದ, ಅದು ಲೀಕ್ ಆಗ್ಬಿಟ್ಟು ಎಲ್ಲ ಯಗಣ ಮುಟ್ಟಿಸ್ತಾ ಅದು ಯಾನ್ ಮುಟ್ಟಿಸ್ತಾ ಗೊತ್ತಿಲ್ಲ, ಮೇಲಿನಿಂದ ಸುರ್ಕೊಂಡು ಬೂಸೆ ಚೀಲಕ್ಕೆ ಒಳಕ್ಕೆ ಆಗೋಗದ. ಇಮ್ಮ ನೋಡಿದೆ ದಾನಕ್ಕೆ ಕಲಸಿ ಕೊಟ್ಬಿಟ್ಟ, ಯಾವಾಗ ಕ್ರಿಮಿನಾಶಕ ಇರ್ತಕ್ಕಂಥ ಬೂಸ ತಿಂತು 2 ಹಸನು ಡಮರ್ ಅಂದೋಯ್ತು. ಆ ಪುಣ್ಯಾತ್ಮ ಬಂದು ಬೂಸದ ಅಂಗಡಿಯ ಜೊತೆ ಜಗಳ ಆಡ್ತು ಕೂತಾನ, ನಿಮ್ಮ ಬೂಸ ಕೊಟ್ಬಿಟ್ನು ನಮ್ಮ 2 ಹಸುಗಳು ಸಾತೋದು ಅಂತ. ಸ್ವಾಮಿ ನಾವು ಅಷ್ಟೊಂದು ಬೂಸ ಕೊಟ್ಟಿ ಯಾವುದೂ ಇಲ್ಲ ಕಂಪ್ಲೇಂಟ್, ನಿಮ್ದು ಬಂದದಲ್ಲ ಅಂದ್ರೆ ಅದು ನೋಡಿದ್ರೆ ಹಿಂಗಾಗದ. ನಿದ್ಗಣ್ಣಲ್ಲಿ ಬೆಳಿಗ್ಗೆ ಇನ್ನು ಬೆಳಕರ್ತಿರ್ಲಿಲ್ಲ ಹಾಕಂದ್ ಕಲಸ್ ಕೊಟ್ಬಿಟ್ಟನತ್ತಾಗ ರಾಜಣ್ಣ. ಇನ್ನು ಈ ಚಂದ್ರಣ್ಣ ಜಾತ್ರೆ ಹೋಗಿಲ್ಲ, ಹಸ ತಂದಿಲ್ಲ, ಆಗ್ಲೇ ಇಷ್ಟೆಲ್ಲ ಮಾತಾಡ್ತಾವನಲ್ಲ. ನಿಮ್ಮ ಏನ್ ತಲಪಲ್ತವ್ರಿಲ್ವಾ ನಮ್ ಸುತ್ತಮುತ್ತ ಅದೆಲ್ಲ ಗೊತ್ತಿಲ್ಲ ರಾಜಣ್ಣ. ಅದೇನಪ್ಪ ಮೊನ್ನೆ ಏನೋ ಜಾತ್ರೆ ಕರ್ಕೊಂಡೋಗಿದ್ದಿಲ್ಲ ವಸ, ಏನಾಯ್ತು ಹೇಳು ನೀನು. ಯಾವ ಜಾತ್ರೆ ಹೇಳು ರಾಜಣ್ಣ? ಹೊಸ ತರಕ್ಕೆ ಅದೇನೋ ಎರಡಲ್ಲ ಆಗವೇ ತರವ ಬಾಂದಂತಲ್ಲ ಧನಿನ್ ಜಾತ್ರೆಗೆ ಹೋಗಿದ್ದ ಸುಮ್ಮನೆ. ಈಗ ಜಾತ್ರೆಗೆ ಹೋಗಿ ಹಸ ನೋಡದ್ನ ಅಥವಾ ಬರೀ ಅಂಗಡಿ ಪೇಟೆ ಸುತ್ಕೊಂಡು ಬಂದ? ಏನು ಪ್ಯಾಂಟ್ ಶರ್ಟ್ ನ ಜೋರಾಗಿ ಹಾಕೊಂಡ್ ಬಂದ್ಬಿಟ್ಟನೆ, ಅದೇನು ಇನ್ ಶರ್ಟ್ ಅಂತಾರಲ್ಲಪ್ಪ ಅದನ್ನ ಬೇರೆ ಮಾಡ್ಕೊಂಡ್ ಅದನ್ನ ಬೇರೆ ಮಾಡವನ್ನ ಎಲ್ಲ ನೋಡಿ ತಕೊಳಕ್ ಬಂದ್ರೆ ಅಲ್ಲಿ ನಮ್ದರವರು ಯಾವ ಪ್ಯಾಟರ್ನ್ ಬಂದ್ರೆ ಹಿಂಗೇನ್ ಗೊತ್ತಾಗ್ತದ ಅನ್ಕತ್ತಾರ ಯಾರು ಆಫೀಸರ್ ಬಂದವರು. ಅದಕ್ಕೆ ಓಸಿ ಅದನ್ನೆಲ್ಲ ತೆಗಿ ಈಚೆಗೆ ನಮ್ಮ ಹಳ್ಳಿಯವ್ರ ಕಂಡಂಗ್ ಬಾ ನೀನು, ಇಲ್ಲಾಂದ್ರೆ ಎಲ್ಲ ಸುಂಡಾಕ್ಬಿಡ್ತಾರ ನೀತೋ ಬಾಯಲ್ಲಿ ಅನ್ಬಿಟ್ಟು ಕರ್ಕೊಂಡೋದೆ. ಆಮೇಲೆ ಕೊಡ್ಸಿ ನೋಡು ಒಂದ್ ಜೊತೆ ಯತ್ನ ಹೆಂಗವ ಅಂತ. ಅವನೇನ್ ನೋಡ್ಕೊಂಡು ಇಲ್ಲಿ ಬಂದು ಕೂತಿಲ್ವಾ ಇಲ್ಲಿ ಕಾರ ಸೇಮೆ ತಿನ್ಕೊಂಡು ಕುಂತವ್ನಿ ಹಿಮ ಕೂಡ್ಸಿದ್ದು ಮುಡುಕ್ ತೋರ ಜಾತ್ರೆಯಲ್ಲಿ ಆಯ್ತಾ. ಹಿಮ ಹೇಳ್ತಿರೋದು 8 ತಿಂಗಳ ಹಿಂದಿನ ಕತೆ, ನಾನೇನ ತಂದಿ ನಾನ್ ಇಟ್ಕೊಳ್ಲಿಲ್ಲ. ಇದ್ದಂಗಿಯೇ ನಮ್ಮ ಮಲ್ಲಿಕಾರ್ಜುನ ಅಪ್ಪನ ಫ್ರೆಂಡ್ ಒಬ್ಬ ಇದ್ದ ಮರುನಂಜ ಅಂತ, ಅಮ್ಮ ಇದೇನಣ್ಣ ಈ ವಸ್ತ ತೈತದಯ್ಯ ಅಂತಂದ. ಹ್ಞೂ ಕಣ ಅಂತಂದಿ, ಅಯ್ಯ ನನಗೆ ಕೊಟ್ಟಿರೋದು ಏನು ಅದು ಕೊಟ್ಬಿಟ್ಟನು ದುಡ್ಡ ಮುಂದಕ್ಕಿದ ತಗೊಳ್ಳಿ ಹೋಗು ಅಂತಂದ. ಅಮ್ಮ ಹಿಡ್ಕೊಂಡು ಹೊರಟೋದ. ಇದು ಬೇರೆ ವ್ಯವಹಾರ ಶುರು ಮಾಡ್ಕೊಳ್ಳೋ ಅಪ್ಪ ನೀನ್ ಮಾತ್ರ ಬೇಡಕ್ಕಪ್ಪ ನಮ್ಮ. ಅಯ್ಯೋ ಬೇಡಕ್ಕಯ್ಯ ನಾನು ಮುಡುಕ್ತಾರ ಸಂತೆ ತಗತ್ತೀನಿ. ಈಗ ವಸಿ ಹೇಳಿ, ಈಗ ಸಂತೆಗೆ ಹೋಗ್ಬಿಟ್ಟು ತರಬೇಕು ಅಂದ್ರೆ ಹೆಂಗ್ ನೋಡ್ಬೇಕು ವಸಿ ಹೇಳ್ಬಿಡಿ. ಚಂದ್ರಣ್ಣ ಎತ್ಗಳು ತಕೋಬೇಕು ಅಂತಿದ್ದೆ, ಹಸುಗಳು ತಕೋಬೇಕು ಅಂತಿದ್ದೆಯಪ್ಪ. ಅಪ್ಪ ಏನು ಗೊತ್ತಾ, ಈಗ 2 ತಗೊಂಬಿಡಂಬಿಡು ಅದೇನ ವಸಿ ಕಾಸದ. 2-4 ತಗೋತಾನೆ ವಸಿ ಹೇಳಿ ನೀವು ಅಲ್ಲಿ ತಿಳ್ಕೊಳ್ಳವ. ಎತ್ಗಳೇನ ತಕೋಬೇಕು ಅಂತಂದ್ರ ಉಸಾರಕ್ಕಪ್ಪ. ಯಾಕಂತಂದ್ರ ಈಗಿನ ಕಾಲದಲ್ಲಿ ರೈತರು ಬೋ ಬುದ್ಧವಂತರ ಬಿಟ್ಟಾರೆ. ಸಂತ ಕೊಡ್ಕ ಬರೋದು ಎಂತ ಎತ್ಗಳು ಅಂತ ತಿಳ್ಕೊಂಡಿದ್ದೆ. ಏನಾದ್ರು ಅಲ್ಲಲ್ಲ ಬಡಕ್ಲು ಅಂತಲ್ಲ, ಚೆನ್ನಾಗಿರೋನು ಹೊಡ್ಕ ಬರ್ತಾರೆ. ಆದ್ರೆ ಒಳಗುಟ್ಗಳು ಬೇರೆ ತರ ಇರ್ತಾವ ಚಂದ್ರಣ್ಣ. ಏನೋ ಗೊತ್ತಾ, ಕುಂಟ್ತಾ ಇರ್ತವೆ, ಏನೋ ಅದಕ್ಕೆ ಐಬ್ ಇರ್ತದೆ. ಪಶು ವೈದ್ಯರು ಕರ್ಕೊಂಡ್ಬಂದು ಚೂಜಿ ಹಾಕಿಸ್ಬಿಟ್ಟು ಕುಂತದಂಗ್ ಮಾಡಿ ತಕ ಬಂದು ಕೊಟ್ಬಿಡೋದು. ಈ ತರ ಎಲ್ಲ ಇರ್ತದೆ, ಅದೆಲ್ಲ ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡು. ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರಪ್ಪ? ಈಗ ಇಂಜೆಕ್ಷನ್ ಕೊಟ್ಕೊಳ್ ಕಳಿಸೋದು ಅಂತಲ್ಲ, ನಾವು ನಮ್ ಚಿಕಿತ್ಸೆ ಮಾಡಿರ್ತೀವಿ ಕ ಚಂದ್ರಣ್ಣ. ಈಗ ನನ್ನನ್ನು ನೀನ್ ಕರ್ಕೊಂಡ್ಬಂದ್ರು ಮಾಡ್ತೀನಿ, ಏಮನ್ ಕರ್ಕೋಗಿ ಸ್ವಾಮಿ ನನ್ನ ಎತ್ಕಿ ಕುಂಟಿರ್ತಂದ್ರೆ ನಾವು ಚೂಜಿ ಆಗ್ತೀವಿ. ಮತ್ತೆ ಹಾಕೋಗಿ ಸಾಂತಗ್ ಮಾರಿ ನಾ ಯಾನ್ ಮಾಡಿನ ನಾವೆತ್ತಿ ಕೇಳಬೇಕು. ಇಂಜೆಕ್ಷನ್ ಕೊಟ್ಬಿಟ್ರೆ ಏನು ನೆಗದ ಕಾಣಿ, ಏನೋ ಒಳ್ಳೇಟ್ ಆಗಿರ್ತದೆ, ಅದು ಸರಿ ಮಾಡಿರ್ತಾರೆ. ನೆಗೆದು ಅಂತಲ್ಲ ಕ ಚಂದ್ರಣ್ಣ, ಈಗ ನಿನ್ ಗಲ್ ನೋಯ್ತಿರುತ್ತೆ, ನೀ ಮಾತ ತಕೊಂಡ್ರೆ ನೋವು ಕಡಿಮೆ ಆಗಿಲ್ವಾ? ಹಂಗೆ ಕುಂಟ ದನಕ್ಕೆ ನೋವು ನಿವಾರಕ ಇಂಜೆಕ್ಷನ್ ಕೊಟ್ರೆ ಕುಂಟ ಕಡಿಮೆ ಆಯ್ತದೆ, ಸಲೀಸಾಗಿ ನಡೀತದೆ. ಅದು ಇಂಜೆಕ್ಷನ್ ಪವರ್ ಇರೋ ಗಂಟ ನಡೀತಿರುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಆದಾಗ ನಿನ್ಗೆ ಹೆಂಗ್ ಗಲ್ ನೋವು ಮತ್ತೆ ಬಂದದೋ ಹಂಗೆ ಕಾಲು ನೋವು ಮತ್ತೆ ಬರ್ತದೆ. ಆ ತರ ಇರ್ತವೆ ಕೆಲವೊಂದು ಒಳೆಟ್ಗಳು, ಆ ತರದ ಸ್ವಲ್ಪ ಕೂಡ ಸ್ವಲ್ಪ ನಿಗಾ ವಹಿಸಿ ತಕ ಬರ್ಬೇಕು. ಗಂಟ ಚೆನ್ನಾಗಿರ್ತದೆ, ನೀನು ಊರಿಗೆ ತಗೊಂಡೋಗ ತನಕ ಚೆನ್ನಾಗಿರ್ತದೆ. ಆರನೇ ದಿನ ಶುರು ಕೈಗೆ ಕಾಸು ಕೂಡ ಗಂಟು ಸರಿಗಿರ್ತದೆ. ಆಮೇಲೆ ಇನ್ನೊಂದ್ ವಿಷಯ ಕ ಚಂದ್ರಣ್ಣ, ಹಸುಗಳ ವಿಚಾರದಲ್ಲಿ ಇನ್ನೂ ಹುಷಾರಾಗಿರ್ಬೇಕು ನೀನು. ಯಾಕೆ ಅಂತ ಹೇಳ್ತೀನಿ ಕೇಳು, ಹಸುನೊಂದಿಗೆ ಯಾವ್ದೋ ಒಂದ್ ಕರ ತಗ್ಲಾಕ್ ಕೊಟ್ಬಿಟ್ಟಿರ್ತಾರೆ, ಅದು ನೋಡ್ಕೋಬೇಕು. ಅವ್ರ ಏನ್ ಮಾಡ್ತಾರೆ ಗೊತ್ತಾ, ಹಸ ಕೊಡೋರು ಒಂದೆರಡು ಸಹ ಅಲ್ಲಿ ತಂಗಿಸಿರ್ತಾರೆ, ಕೆಚ್ಚುಲು ಚೆನ್ನಾಗಿ ಕಾಣಬೇಕು. ನೀನು ನೋಡಿದ ತಕ್ಷಣ ಏನನ್ಕತಿಯ, ಓ ಅಡಿ ಚೆನ್ನಾಗಿ ಅದೆ, ಇದ ತಗೋಬೋದು. ಒಂದು ಸಣ್ಣ ಕರ ತಗೊಬಂದು ತಗ್ಲಾಕಿರ್ತಾರೆ ಯಾವುದೋ ಕರ, ಓರ್ಗರ. ಈಗ ಓರ್ಗರ್ಗಳಿಗೇನು ಕಾಲ್ಗೊಂದು ಕೊಸರ್ಗೊಂದು ಸಿಗ್ತವೆ, ಸುಮ್ಮನೆ ತಗೊಬಂದು ಒಂದಿಗೆ ನಿಲ್ಲಿಸಿರ್ತಾರೆ. ನೀನನ್ಕತಿಯ, ಓ ಎಲ್ಲ ಹೋದ ವಾರ ಕರ ಹಾಕದೆ ಒಳ್ಳೆ ಹಾಲು ಕರಿಬೋದು ಅಂತ ನೀ ತಿಳ್ಕೊಂಡಿರ್ತೀಯ. ಅದು ನೋಡಿದ್ರೆ ಅದಕ್ಕೊಂದು ತಗ್ಲಾಕಿರ್ತಾರ ಅಷ್ಟೀಯ, ಅದು ಆ ಕರ ಹಸುಂದ ಅಲ್ವೇ ಇಲ್ಲ. ಹಂಗೆಲ್ಲ ಮಾಡ್ತಾರೆ. ನೀ ಏನಪ್ಪ ಅಂತಂದ್ರೆ ಏನಾದ್ರು ತಗೋಬೇಕು ಅಂತಂದ್ರೆ ಎರಡು ಹೊರಗಡೆ ತಗೊಳ್ಳೋದು ಒಳ್ಳೇದು. ಎರಡು ಮೂರು ಸತ ಕರೆಸಿ ನೋಡಿ ತಗೊಬರ್ಬೇಕು, ಇಲ್ಲಾಂದ್ರೆ ಏನು ಮಾಡ್ತಾರೆ. ಈಗ ಎರಡು ಸಹ ಮೂರು ಸಹ ಹಾಲು ತಂಗಿಸಿರ್ತಾರೆ, ನಿನ್ಗೇನು ಗೊತ್ತು, ಓ ಅಡಿ ಚೆನ್ನಾಗಿ ಮಾಡದೆ ಬಿಡು ಅಂದ್ಬಿಟ್ಟು ಹಿಡ್ಕೊ ಬಂದ್ಬಿಡ್ತೀಯ. ಕೊಡೋದ್ರ ಮೇಲೆ 5,000 ಕೊಟ್ಟು ತಗೊಬತ್ತೀಯ, ತಗೊಬಂದು ಒಂದು ಹೊತ್ತು ಕರಿತೀಯ ಅಷ್ಟೇ. ಮಾನ್ನೆ ಬೆಳಿಗ್ಗೆ ಕರೆದ್ರೆ ಅದು ಅಷ್ಟೇಯ ಅಷ್ಟೇ. ಅಯ್ಯಯ್ಯೋ ಇದೇನು ಹಿಂಗಾಗೋಯ್ತಲ್ಲ ಅನ್ಬೇಕು, ಹಂಗಾಗೋಯ್ತದೆ. ಹಂಗಾಗಿ ಹುಷಾರಾಗಿರ್ಬೇಕು ಚಂದ್ರಣ್ಣ ಸಂತೆಗಳಲ್ಲಿ. ಸರ್ ಈಗ ನಮ್ಮ ಚಂದ್ರಣ್ಣನಿಗೆ ಇವೆಲ್ಲ ಒಳಗುಟ್ಟು ಹೇಳ್ಕೊಡ್ತಾ ಇದ್ದೀರಲ್ಲ, ಅವನ ಅದೇ ಕೆಲಸ ಶುರು ಮಾಡ್ತಾನೆ. ಈಗ ನೋಡಿ ಏನು ಆಗದೆ ಅವ್ನು ತಂದಿರೋ ಸ, ಅದಕ್ಕೆ ಮರ್ನಾ ಜಂಗ್ ತಗ್ಲಾಕ ಅವನ. ಇದಕ್ಕೆ ಮಾಡಿ ಹಿಂಗ ಅನ್ಬಿಟ್ಟೆ ನೀನು, ನಾ ಕೊಡ್ಸಿರೋ ಅಲ್ಲ ಈಗ ಈ ಲಾಭ ಜಕ್ಕಜಾರಕ್ಕೆ ಹೋದ್ರೆ ಈಗ ಹೇಳ್ಕೊಟ್ಟಿರೋ ಕೆಲಸ ಎಲ್ಲ ಚಂದ್ರಣ್ಣ ಶುರು ಮಾಡ್ಕೊಬಿಟ್ಟನು ಅಂತ. ಬ್ಯಾನೆ ಶುರು ಆಗದ ನೋಡಿ, ಈಗ ರಾಜನ್ ಕೊಡ್ಸಿದ್ ಎತ್ಗಳು ಚೆನ್ನಾಗಿತ್ತು, ನಾ ಯಾಕಾರ ಕೊಟ್ಬಿಟ್ಟು ಮಲ್ಲಿಕಾರ್ಜುನ ಹಿಂಗ್ ಅನ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ. ನಾನು ಸುಮ್ನೆ ಕೇಳ್ತೀವಿ ಪ್ರಶ್ನೆಗಳಿಯ, ನೀವೇನ್ ಮಾಡ್ತೀರ ಅದನ್ನ ಕೇಳ್ಕೊಂಡು ಆ ಕೆಲಸ ನೀವೇ ಮಾಡಕ್ಕೆ ಹೊಂಟಂಗ ಅದೆ ಅದೆಲ್ಲ ಮಾಡ್ಬೇಡಿ ಕಣ್ರಪ್ಪ. ನಮ್ಗೀಗ ಪಶು ವೈದ್ಯಾಧಿಕಾರಿಗಳು ಹೇಳದ್ರಲ್ಲ ಇಷ್ಟ ಒಳಗುಟ್ಕೊಳ್ಳೆಲ್ಲ, ಮುಂದಿನ ಸರಿಕೆ ಮುಡುಕ್ತಾರೆ ಹೋಗಿ ನೀನೆ ತಕಬ ನೋಡೋ ಅದ್ ಹೆಂಗಿನ ತಗೊಂಡ್ ನೋಡ್ತೀನಿ. ಹೋಗ್ಲಿ ಏನ್ ಒಂಟಿಯಾಗ ನಾ ಯಾಕೆ ಹೋಗ್ಲಿ, ಇವ್ನ್ ಇನ್ನೊಂದ್ ಕೆಲಸ ಮಾಡೋನೆ. ಆ ಮರಿ ನಂಜ ಅಂದಲ್ಲ ಅವ್ನ ಮನೇಲಿ ಹಸು ಕರು ಹಾಕೋ ಸಮೀಕ್ ಇವ್ನ್ ಹೋಗೋನೆ ಡಾಕ್ಟರ್ ಗಿಂತ ಹೆಚ್ಚಾಗಿ ಗಿಣ್ಣ ಸಿಗ್ತದೆ ಅಂತ ಹಿಂಗೆ ಕಿಚ್ಚಾಯಿಸ್ಕೊಂಡ್ ಕುಂತಿದಾರೆ. ಹಂಗಲ್ಲ ನಾನು ಹೇಳ್ತಾರದ ಅಲ್ಲ ಕಣ್ಣಣ್ಣ, ಈಗ ಕರು ಹಾಕೋ ಸಮೀಕ್ ಒಬ್ರು ಡಾಕ್ಟರ್ ಬರ್ಬೇಕು ತಾನೇ ಅಲ್ಲಿ. ಅದಕ್ಕೆ ನಾನು ಮಲ್ಲಿಕಾರ್ಜುನಪ್ಪನ್ ಕರ್ಕೊಂಡ್ ಹೋಯ್ತೀನಿ, ಬರ ಮುಡುಕ್ತಾರೆ ಜಾತ್ರೆ ಇಲ್ವಾ. ಆಮೇಲೆ ಇರು ಚಂದ್ರಣ್ಣ, ನಂದೊಂದು ಪ್ರಶ್ನೆ ಅದೇ ಕೇಳ್ಬೇಕು ಸಾ. ಈಗ ತೆನೆ ಆಗಿರೋ ಹಸುಗಳು ಒಂದೊಂದ್ಸರಿ ಕಂದ ಹಾಕಬಿಡ್ತಾವಲ್ಲ, ಯಾಕೆ ಸಾ? ನಮ್ದು ಹೊಸ ಒಂದು ಕಂದ ಹಾಕಬಿಟ್ಟು ನನಗೆ ಇದೇ ಇಲ್ದೇನೆ ಹಾಲೇ ಕಡಿಮೆ ಆಗ್ಬಿಡ್ತು. ಕಂದ ಹಾಕ್ಲಿಕ್ಕೆ ಏಮಣ್ಣ ಬೇಕಾದಷ್ಟು ಕಾರಣಗಳಿವೆ, ಅದರಲ್ಲಿ ಅಜಾಗರೂಕತೆ ಕಾರಣಗಳಿರ್ಬೋದು. ಅಂತಂದ್ರೆ ಏನ್ ಮಾಡ್ತಾರೆ ಕೆಲವೊಂದ್ಸತ ದನನೀಗ ತಕೋ ಬಿಸಿಲು ಕಟ್ಟಾಕ್ಬಿಟ್ಟು ಇವರೆಲ್ಲ ಹೋಗಿ ನಿಂತಿರ್ತಾರೆ. ಇವ್ರಿಗೇನ ಕೆಲ್ಸಗಳಿರ್ತವೆ, ಏನೇನ ತಾಪತ್ರೆಗಳು. ಆ ಥರ ಬಿಸಿಲು ಕಾದಾಗ ಜ್ವರದ ತಾಪಮಾನ ಜಾಸ್ತಿ ಆಗೋ ಸ್ಕಂದ ಹಾಕ್ಬೋದು. ಕೆಲವೊಂದು ರೋಗ ರುಜಿನಗಳು ಆದಾಗ್ಲೂ ಈಗ ರಕ್ತ ಪಿಂಜಿ ಏನು ಕರೀತಾರೆ ಹಳ್ಳಿಗಳ ಕಡೆ, ಏನು ಗೊತ್ತಾ, ಸರಿಯಾಗಿ ಏನಾದ್ರೂ ದನ ಕರುಗಳ ಮೇಲೆ ಉಣ್ಣೆಗಳು ಬರ್ದಂಗೆ ನೋಡ್ಕೊಂಡಿಲ್ಲ ಅಂತಂದರೆ ಆ ಉಣ್ಣೆಗಳ ಕಡ್ತಿಂದ ಒಂದು ಥರದ್ದು ಜ್ವರ ಬರ್ತದೆ, ರಕ್ತ ಪಿಂಜಿ ಅಂತ ಕರೀತಾರೆ. ರಕ್ತ ಪಿಂಜಿ ಅಂತ ಏನಂತ ಕೇಳ್ಬೋದು ಯಮಣ, ಅದೇನು ಗೊತ್ತೇ, ಗಾಂಜಲ ಎಲ್ಲ ಫುಲ್ಲು ರಕ್ತದ ಕಲರು ಕಾಪಿ ಕಲರೇ ಉಯ್ತದೆ ದನ. ಸೊ ಹಂಗಾಗಿ ದನ ಸಾಕೋರು ಸಾಕಷ್ಟು ಗಮನ ಇಟ್ಟು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಅವನ್ನ ಗಮನ ಇಟ್ಟು ನೋಡ್ಕೋಬೇಕು. ಎಷ್ಟೋ ಸತ ನಾನು ಮನಗ ಟ್ರೀಟ್ಮೆಂಟ್ಗೆ ಹೋದಾಗ ರೈತರ ಮನಗ ಕೇಳೀನಿ ಈ ಪ್ರಶ್ನೆನೀಗ, ಜ್ವರ ಇದ್ದರೆ 104-105 ಡಿಗ್ರಿ ತಾಪಮಾನ ಏನಾದ್ರು ಬಂತು ಅಂದರೆ ಗಂಜಲ ಹೆಂಗೆ ಹೋಯ್ತದ್ದವ, ಗಂಜಲ ಹೆಂಗೆ ಹೋಯ್ತದ ಸ್ವಾಮಿಗೆ ದಯಮಾಡಿ ಹೇಳಿ ಅಂತ ಕೇಳ್ತೀನಿ. ಯಾಕೆ ಅಂತಂದರೆ ಅದು ನಮ್ಮ ಆದ್ಯ ಕರ್ತವ್ಯ, ನಾವು ಚಿಕಿತ್ಸೆ ಮಾಡ್ಬೇಕಾದ್ರೆ ಇವೆಲ್ಲ ಕೇಳ್ಕೋಬೇಕಾಯ್ತದೆ ಯಮಣ. ಈಗ ನೋಡಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಏನಾದರೂ ದನಗಳ ಮೈ ಮೇಲೆ ಉಣ್ಣೆ ಆ ಥರ ಇತ್ತು ಅಂತಂದರೆ ಈ ಥರದ್ದೊಂದು ರಕ್ತ ಪಿಂಜಿ ಕಾಯಿಲೆ ಆಗ್ತದೆ, ವಿಪರೀತ ಜ್ವರ ಬರ್ತದೆ. ಏನಾದರೂ ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂತಂದರೆ ಕಂದಾಕೋದು ಅಷ್ಟೇ ಅಲ್ಲ, ದಾನೇನೆ ಸತ್ತೋಯ್ತದೆ. ಸೊ ಹಂಗಾಗಿ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆಮೇಲೆ ಕೆಲವೊಂದು ಬ್ರುಸೆಲೋಸಿಸ್ ಅಂತ ಆಗ್ತದೆ, ಕೆಲವೊಂದು ರೋಗಗಳು ಆದಾಗ್ಲೂ ಸಹ ಈ ತರ ಕಂದಾಕೋದು ಕಾರಣಗಳಿರ್ತದೆ. ಸೂಕ್ಷ್ಮವಾಗಿ ಗಮನಿಸ್ಕತ್ತಿರ್ಬೇಕು. ನಮ್ಮ ಮಕ್ಕಳಂಗ್ ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ನಿಮ್ಗೆ ಯಾವ ತೊಂದರೆ ಬರಕಿಲ್ಲ ಏಮಣ. ಈಗ ಸೂಕ್ಷ್ಮ ನೋಡ್ಕೋಬೇಕು ಅಷ್ಟೇ. ಡಾಕ್ಟ್ರ ವಯಸ್ಸಿ ಇದು ಇನ್ನೂ ತಿಳ್ಕೊಳ್ಬೇಕಾಗಿತ್ತು ತುಂಬಾ ಐತೆ. ಈಗ ಒಂದು ಕೆಲಸ ಮಾಡವ, ಈಗ ಚಂದ್ರಣ್ಣ ಹಸು ತತ್ತನೋ ಇಲ್ವೋ ಅಂತ ವಸಿ ನಮಗೆ ಅನುಮಾನ ಐತೆ. ಹಸು ತರಲಿ, ತಂದ ಮೇಲೆ ಅಥವಾ ತರೋ ಟೈಮ್ನಾಗೇನೆ ನಿಮ್ಮನ್ನು ಕರಿತೀವಿ. ವಸಿ ಹೋಗೇ ತರವ, ಇವನು ಏನೇನು ಮಾಡ್ತಾನೆ ಎಲ್ಲ ಸರಿ ಹೋದರೆ ಅಲ್ಲಿ ರಾಜಣ್ಣನೋ ಹಸು ಕಟ್ತಾನೆ, ಏಮಣ್ಣನೋ ಇನ್ನೊಂದು 4 ಹಸು ಕಟ್ತಾನೆ. ಒಟ್ಟಿನಲ್ಲಿ ನಮ್ಮ ಡೈರಿನಾಗೆ ವಸಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋಕ್ಕೆ ನಮ್ಮ 4 ಜನ ಪ್ರಯತ್ನ ಪಡವ. ಆಯಿತು, ಇನ್ನು ವಸಿ ಹಾಲು ಕಮಲಕ್ಕಂಗೆ ಕೊಟ್ರೆ ರುಚಿಯಾಗಿ ಕಾಫಿ ಟೀ ಮಾಡ್ಕೊಡ್ತಾನೆ. ನಮಗೂ ಒಳ್ಳೆ ಟೀ ಕಾಫಿ ಸಿಗ್ತಿದೆ ಕಾಸು ಬಣ ಕಮಲಕ್ಕ. ಅದೇನೋ ಅಷ್ಟೊತ್ತಿಂದ ಹೇಳ್ತಾವನೆ ಕಾರಸೆಮೆ ಕಾರಸೆಮೆ ಅಂತ, ಕಾರಸೆಮೆ ಇತ್ಲ ಕೊಡು ಹಂಗೆ ವಸಿ ಟೀ ಕಾಸು ತತ್ತೀನಿ. ನೀನ್ ಯಾಕೆ ಅಷ್ಟು ನನಗೆ ಅರ್ಜೆಂಟ್ ಮಾಡ್ತಿದ್ದೆ, ಸ್ವಲ್ಪ ಕುಂತ್ಕೊ ಟೀ ಆಗ್ಬಾರ್ದ. ಅದಕ್ಕೆ ಕಾರಸೆಮೆ ಅದು ಪಿಸ್ಕ ಪಿಸ್ಕ ಅನ್ಬಿಡ್ತದ, ಹೋಗಿ ಎತ್ಕೊಂಬೋ ಗರ್ಮ ಆಗಿರಾಗ್ಲೆ ಬಂದೇ ಇರು. ಒಂದ್ ಲೋಟ ಮಾತ್ರ ಆರಿಸ್ಕೊತಕಬ. ಅದ್ಯಾಕ ಅವನಿಗೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಂಜನಗೂಡಿನ ಪಶುಪಾಲನಾ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್, ಎಸ್ ಸಿ ಹೇಮಕುಮಾರ್ ಹಾಗೂ ಎಸ್ ಸುಬ್ರಹ್ಮಣ್ಯ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಕೆಸಿ ಕೆಂಪನಾಯಕ. ಅಡಿಕೆ ಇದೆ, ಇನ್ನೆರಡು ವರ್ಷದಲ್ಲಿ ಫಲ ಸಿಕ್ಬೋದು. ಇನ್ನೂ ಫಲ ಬಂದಿಲ್ಲ. 4 ವರ್ಷ ಆಗಿದೆ ಸರ್ ಅದು. ಇನ್ನೆರಡು ವರ್ಷದಲ್ಲಿ ಅದು ಫಲ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಾಳೆ 3 ವರ್ಷದ್ದು ಇದೆ, ಅದನ್ನ ಈಗ ತೆಗಿತಾ ಇದೀನಿ ನಾನು. ಬೆಳಿಗ್ಗೆ ಎರಡು ಕೂಳೆ ಎರಡು ಸಾರಿ ಕಟಾವ್ ಆಗಿದೆ. ಇದನ್ನ ಇನ್ ಸ್ವಲ್ಪ ಮಧ್ಯೆ ಒಂದೊಂದು ಗೊನೆ ಇದೆ. ಈಗ ನಾನು ಬೆಳಿಗ್ಗೆ ಎದ್ದು ಅದನ್ನೇ ಒಂದ್ ಸ್ವಲ್ಪ ತೆಗೆದು ಬಿಟ್ಟು ಈ ಕಡೆ ಬಂದೆ. ಅದು ಇದೆ. ಡಿಸೆಂಬರ್ 13 ಮಂಗಳವಾರ ಸುಧಾರಿತ ಪದ್ಧತಿಯಲ್ಲಿ ಹೈನು ಉದ್ಯಮ ನಡೆಸುತ್ತಿರುವ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಎಂ ಸುರೇಶ್ ಅವರೊಂದಿಗೆ ಸಂದರ್ಶನ. ಮೊದಲನೇ ಕರೋನಾ ಬಂದಾಗ ನಾವು ಇದನ್ನ ಕಟ್ಟಿದ್ದು ಸರ್. ಆವಾಗ ಒಂದು 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಸರ್ ಶೆಡ್ಗೆನೆ. ಈ ಘಟಕ ವೆಚ್ಚ 2.5 ಲಕ್ಷ ಶೆಡ್ಗೆನೆ. ಅಲ್ಲಿಂದೀಚೆಗೆ ಯಾವುದು ನಾವು ಸರ್ಕಾರ ಸ್ಕೀಮ್ ಯಾವುದು ತಗೊಂಡಿಲ್ಲ ಸರ್. ಅಂದ್ರೆ ಇದಕ್ಕೆ ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ ನೀವು? ಅದಕ್ಕಿಂತ ಮೊದಲು ಮನೆ ಹತ್ರ ಒಂದು 4 ಹಸುಗಳು ಇದ್ದವು ಸರ್ ಅಲ್ಲಿ ಮನೆ ಹತ್ರ. ಡಿಸೆಂಬರ್ 14 ಬುಧವಾರ ಹೈನುರಾಸುಗಳ ತಾಂತ್ರಿಕ ನಿರ್ವಹಣಾ ಕ್ರಮಗಳನ್ನು ಕುರಿತು ನಂಜನಗೂಡಿನಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಹಾಲನ್ನು 2-3 ಟೈಮು ನೀವೇ ಸ್ವತಃ ಕರೆದು ತೊಗೊಂಬನ್ನಿ, ಇದು ನನ್ನ ಕಿವಿ ಮಾತು ರೈತರಿಗೆ. ಯಾಕೆ ಅಂತಂದರೆ ಕೆಲವೊಂದು ಸತ ಮಾರಾಟಕ್ಕೆ ನಿಂತಿರ್ತಕ್ಕಂಥ ಕೆಲವರು ಇದ್ದಾರೆ, ಮಧ್ಯವರ್ತಿಗಳಿದ್ದಾರೆ. ಅವ್ರ ಕೆಲಸ ಏನಪ್ಪ ಅಂದರೆ ಬೆಳಿಗ್ಗೆ ಹಾಲು ಕರೆದು ನಿಲ್ಲಿಸ್ಬಿಟ್ಟಿರ್ತಾರೆ, ಸಂಜೆ ಗಿರಾಕಿ ಬರ್ತಾರೆ ಅಂತಂದರೆ ನೀವೇನು ಮಾಡ್ತೀರಾ, ಹೋಗಿ ಸಂಜೆ ಕರು ಬಿಡ್ತೀರಾ, ಹಾಲನ್ನು ಕರಿತೀರಾ, ಓ ಪರವಾಗಿಲ್ಲಪ್ಪ ಒಂದು 12 ಲೀಟ್ರ್ ಬಂತು ಈ ಹಸುಗೆ ತಗೋಬೋದು ಅಂದ್ಬಿಟ್ಟು ಏನೋ ಇಷ್ಟಪಟ್ಟು ಕೊಡೋದ್ರ ಮೇಲೆ ಒಂದು 2,000 ಕೊಟ್ಟು ಹಸುನ ತಂದುಬಿಟ್ಟಿರ್ತೀರ. ಅದೇನಾಗ್ತದೆ, ನೀವು ಹೊಡ್ಕೊಂಬರ್ತೀರಾ ಮಾರ್ನಿಗೆ, ಮತ್ತೆ ಕರಿತೀರಾ ಬೆಳಿಗ್ಗೆ. ಹಿಂದೆ 12 ಲೀಟ್ರ್ ಬಂತು, ಇವತ್ತು ಬೆಳಿಗ್ಗೆ ನೋಡಿದೇನಪ್ಪ ಬರೀ 8 ಲೀಟ್ರ್ ಬಂತು, 7 ಲೀಟ್ರ್ ಬಂತು, ಈ ಥರ ಎಲ್ಲ ಆಲೋಚನೆಗಳು ಬರ್ತವೆ. ಎಷ್ಟು ಸತ್ತ ನೀವೇ ಸಮಾಧಾನ ಪಟ್ಕೋತೀರಾ. ಡಿಸೆಂಬರ್ 15 ಗುರುವಾರ ಭತ್ತದ ಕೃಷಿಯಲ್ಲಿನ ಅನುಭವವನ್ನು ತಿಳಿಸಿಕೊಡಲಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ಎಪಿ ರಾಮಕೃಷ್ಣ. ನಾವು ಈಗ ಮೊದಲು ಕೈಲಿ ಕಟಾವು ಮಾಡಿಸಿದಾಗ ಅದ್ರ ಭತ್ತದ್ದು ಹುಲ್ಲು ತಗೊಂಡ್ಬಿಡ್ತಿದ್ವು, ಈಗ ಮಿಷಿನರಿ ಬಂದಮೇಲೆ ಅದೇ ಹುಲ್ಲನ್ನು ಅದಕ್ಕೆ ಹಾಕಿ ಬೆಂಕಿ ಇಟ್ಟಂಗಿಲ್ಲ, ಅದನ್ನು ಕುಳ್ಳಲ್ಲಿ ಹಾಕಿ ಅಳ್ಳಾಡಿಸಿ ಅದನ್ನು ಅಗಲ ಮಾಡಿ ಲೋಟ್ರಿ ಹೊಡಿಸಿ ಆ ಬಂದು ಮಾಡ್ಕೊಂಡು ಮಡಿಕೊಂಡಿರ್ತೀವಿ. ಒನ್ ಟೈಮು ಫರ್ದರ್ ಒನ್ ಟೈಮನ್ನು ಹುಲ್ಲು ಬೇಕು ಅಂತ ತಗೊಂಡಿರ್ತೀವಿ, ಇದರ ಅದನ್ನು ಹಂಗೆ